ಕಿಸಾನ್ ವಾಣಿ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಜೇನು ಕುಟುಂಬದಲ್ಲಿ ರಾಣಿ ಜೇನುನೊಣದ ಪಾತ್ರ, ಈ ಕುರಿತು ಕೊಡಗು ಜಿಲ್ಲೆಯ ನಿವೃತ್ತ ಜೇನು ಕೃಷಿ ಅಭಿವೃದ್ಧಿ ಅಧಿಕಾರಿ ಬಿಎಂ ವೆಂಕಟರಮಣ ಅವರೊಂದಿಗೆ ಸಂದರ್ಶನ, ಬಳಿಕ ಭಕ್ತಿಗೀತೆ ಕೇಳುವಿರಿ. ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟದ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯ ಪ್ರಕಾರ ಎರಡು ತರಹದ ಪರವಾನಗಿಗಳಿದ್ದು, ವರ್ಷದಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ವ್ಯಾಪಾರ ಮಾಡುವವರು ₹100 ನೋಂದಣಿ ಪಡೆಯಬೇಕು. 12 ಲಕ್ಷಕ್ಕಿಂತ ಹೆಚ್ಚು ಮತ್ತು 20 ಕೋಟಿಗಿಂತ ಕಡಿಮೆ ವ್ಯಾಪಾರ ಮಾಡುವವರು ₹2,000 ₹5,000 ಪಾವತಿಸಿ ಪರವಾನಗಿ ಪಡೆಯಬೇಕು. ವಾರ್ಷಿಕ 20 ಕೋಟಿಗಿಂತ ಅಧಿಕ ಅಥವಾ ಆಮದು ಮತ್ತು ರಫ್ತುದಾರರು ಹಾಗೂ ಹೊರ ರಾಜ್ಯಗಳಿಗೆ ವ್ಯಾಪಾರ ಮಾಡುವವರು ₹7,500 ಪಾವತಿಸಿ ಕೇಂದ್ರದಿಂದ ಪರವಾನಗಿ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಕಿತ ಅಧಿಕಾರಿ ಅಥವಾ ತಾಲೂಕು ಆಹಾರ ಸುರಕ್ಷತಾ ಅಧಿಕಾರಿಗಳನ್ನು ಸಂಪರ್ಕಿಸಿ. ಕರ್ನಾಟಕದಲ್ಲಿ ಬಾಲ್ಯ ವಿವಾಹ ಅಸಿಂಧು. ಬಾಲ್ಯ ವಿವಾಹದಿಂದ ಮಕ್ಕಳ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮವಾಗುತ್ತದೆ. ಬಾಲ್ಯ ವಿವಾಹ ಮಾಡಬೇಡಿ. ಬಾಲ್ಯ ವಿವಾಹ ವಿರೋಧಿಸಿ. ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧ. ಬಾಲ್ಯ ವಿವಾಹ ನಡೆಸುವವರು, ಪ್ರೇರೇಪಿಸುವವರು, ಹಾಜರಿದ್ದವರು ಎಲ್ಲರೂ ಶಿಕ್ಷೆಗೆ ಗುರಿಯಾಗುತ್ತಾರೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿ ಮಕ್ಕಳ ಬಾಳನ್ನು ಬೆಳಗಿಸಿ. ಬಾಲ್ಯ ವಿವಾಹ ಕಂಡು ಬಂದರೆ ಕೂಡಲೇ ಉಚಿತ ದೂರವಾಣಿ ಸೇವೆ ಚೈಲ್ಡ್ ಲೈನ್ 1098 ಸಂಪರ್ಕಿಸಿ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ನಮಸ್ಕಾರ, ನನ್ನ ಹೆಸರು ಧನಂಜಯಗೌಡ, ಕಾಡು ದೇವನಹಳ್ಳಿ ಶ್ರೀನಿವಾಸ ತಾಲೂಕು, ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ. ನಮ್ಮ ಜಮೀನಿನಲ್ಲಿ ಡ್ರಾಗನ್ ಫ್ರೂಟು 3,600 ಸಸಿ ಐತೆ. ನರೇಗೆ ಇಲ್ಲದೇ ಇದ್ರೆ ಈ ಬೆಳೆ ಮಾಡೋಕೆ ಕಷ್ಟ ಆಗ್ತಾ ಇತ್ತು. ಇದು ನಮ್ಮ ದುಡಿಮೆ ಜೊತೆಗೆ ನರೇಗಾ ಇದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು, ಏನು ಬೆಳೆ ಆದರೂ ಮಾಡ್ಬೋದು. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಇದೀಗ ಕೇಳಿ, ಜೇನು ಕುಟುಂಬದಲ್ಲಿ ರಾಣಿ ಜೇನುನೊಣದ ಪಾತ್ರ, ಈ ಕುರಿತು ಕೊಡಗು ಜಿಲ್ಲೆಯ ನಿವೃತ್ತ ಜೇನು ಕೃಷಿ ಅಭಿವೃದ್ಧಿ ಅಧಿಕಾರಿ ಬಿಎಂ ವೆಂಕಟರಮಣ ಅವರೊಂದಿಗೆ ಸಂದರ್ಶನ. ಬಿಎಂ ವೆಂಕಟರಮಣ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಹೇಗುಂಟು ಜೇನು ಕೃಷಿ? ಮೊದಲು ನನ್ನ ಎಲ್ಲಾ ಆಕಾಶವಾಣಿ ಕೇಳುವುದು ನನ್ನ ನಮಸ್ಕಾರಗಳು. ಹೇಳಿ. ಜೇನು ಕೃಷಿ ಮೊದಲಿನ ಸ್ಥಿತಿಯಲ್ಲಿ ಇಲ್ಲ ಸರ್. ಈಗ ಯಾವಾಗ ಕಾಯಿಲೆ ಬಂದ್ಮೇಲೆ ತುಂಬಾ ಸ್ಥಗಿತಗೊಂಡ್ಬಿಡ್ತು. ಅದೇ ತರ ನಾನು ಕಂಡ್ಕೊಂಡ ಹಾಗೆ ಪರಿಸರನು ತುಂಬಾ ವಿಪರೀತ ಕೆಟ್ಟು ಹೋಗಿದೆ. ಅದಕ್ಕೆ ಜೇನು ಕೃಷಿಗೆ ಬೇಕಾದಂತ ಮರ ಗಿಡ, ಉದಾಹರಣೆ ಕೊಡಗು ಜಿಲ್ಲೆಯಲ್ಲಿ ಅಂತೂ ತುಂಬಾ ಜೇನು ಕೃಷಿಗೆ ಉಪಯುಕ್ತ ಸಸ್ಯಗಳು ನಾಶ ಆಗಿ ಹೋಗಿದೆ. ಅಂದ್ರೆ ಈ ಕಾಫಿ ತೋಟಕ್ಕೆ ಯಾವಾಗ ಬದಲಾವಣೆ ಮಾಡಿದ ಕೃಷಿಕರು, ಜೇನು ಕೃಷಿಗೆ ಉಪಯುಕ್ತ ಆದ ಎಲ್ಲ ಮರಗಳು ಶೇಕಡ 90% ಹಾಳಾಗಿದೆ. ಅದರಿಂದ ಜೇನು ಕೃಷಿ ಕೆಲವರು ಮಾಡ್ತಾ ಇದ್ದಾರೆ, ಬಹಳ ಇಂಟ್ರೆಸ್ಟ್ ಇಂದ ಮಾಡ್ತಾ ಇದಾರೆ, ಆದ್ರೆ ನಿರೀಕ್ಷಿತ ಫಲ ಅವರಿಗೆ ಸಿಗ್ತಾ ಇಲ್ಲ. ಆದ್ರೆ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕೆಲವು ಭಾಗಗಳಲ್ಲಿ ಒಳ್ಳೆ ಪ್ರತಿಕ್ರಿಯೆ ಇದೆ. ಅಂದ್ರೆ ಅಲ್ಲಿ ಅಷ್ಟು ಕಾಡು ನಾನು ನೋಡಿದ್ರೆ ಕಾಡು ಹಾಳಾಗಿಲ್ಲ ಅಂತ ನನ್ನ ಭಾವನೆ. ಈಗಾಗಲೇ ಪುತ್ತೂರು ಕೆಲವು ಭಾಗ, ಇನ್ನು ಕಾರ್ಕಳ, ಇನ್ನು ಕೆಲವು ಭಾಗಗಳಲ್ಲಿ ಸಾಕಷ್ಟು ಇಲ್ಲ, ಅಲ್ಪ ಸ್ವಲ್ಪ ಕಾಡು ಉಳ್ಕೊಂಡಿದೆ. ಅಲ್ಲಿ ಈ ಸೊಪ್ಪಿನ ಗುಡ್ಡೆ ನಿಮ್ಗೆ ಗೊತ್ತಿದಲ್ಲ, ಹಾಗಾಗಿ ಅಲ್ಲಲ್ಲಿ ಆ ಕಾಡು ಉಳ್ಕೊಂಡಿದ್ದ ನನ್ನ ಭಾವನೆ. ಸ್ವಲ್ಪ ಜೇನು ಕೃಷಿ ನನ್ನ ಸ್ನೇಹಿತರೆಲ್ಲ ಮಾಡ್ತಾ ಇದಾರೆ ಅಲ್ಲಿ. ಜೊತೆಗೆ ಇಲ್ಲಿ ರಬ್ಬರ್ ಕೂಡ ಸಾಕಷ್ಟು ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ, ಅದರಿಂದಲೂ ಕೂಡ ಜೇನು ಬರ್ತಾ ಇದೆ. ಹೌದು ಸರ್. ಅಂದ್ರೆ ಈಗ ನಾನು ತಿಳ್ಕೊಂಡ ಮಟ್ಟಿಗೆ ರಬ್ಬರ್ ಜೇನು ಈ ವರ್ಷ ನಮ್ಮ ಈ ಕರಿಕೆ ಭಾಗ ಈ ಕಡೆ ಎಲ್ಲ ರಬ್ಬರ್ ಅಷ್ಟು ಉತ್ತಮ ಸ್ಥಿತಿಯಲ್ಲಿ ಇಲ್ಲ, ಫೇಲ್ಯೂರ್ ಆಗಿದೆ ಅಂತ ಕೆಲವು ಕೃಷಿಕರು ಹೇಳ್ತಾ ಇದ್ದಾರೆ. ಅದು ವಾತಾವರಣದ ಒಂದು ವೈಪರೀತ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಇರ್ಲಿ, ಈಗ ಒಂದು ಜೇನು ಕುಟುಂಬದಲ್ಲಿ ರಾಣಿ ನೊಣದ ಒಂದು ಪಾತ್ರ ಏನು, ಅದರ ಒಂದು ಮಹತ್ವ ಏನು, ಈ ವಿಚಾರವಾಗಿ ನಾವು ಇವತ್ತು ಮಾತನಾಡುವ. ಹೇಳಿ, ಈ ರಾಣಿ ಅಂದ್ರೆ ಏನು, ಜೇನು ಕುಟುಂಬದಲ್ಲಿ ರಾಣಿ ನೋಡದ ಒಂದು ಮಹತ್ವ ಏನು? ಸರಿ, ಜೇನು ಕುಟುಂಬ ಈ ಜೀವ ವೈವಿಧ್ಯಗಳಲ್ಲಿ 80,000 ಜೀವ ರಾಶಿಗಳಲ್ಲಿ ಅಲ್ಲಿ 20,000 ಕೀಟಕ ವರ್ಗದಲ್ಲಿ ಜೇನು ಪ್ರಪಂಚ ಬಹಳ ವಿಶೇಷವಾಗಿ ಇರತಕ್ಕಂಥದ್ದು. ಇದೊಂದು ಜೀವ ವಿಜ್ಞಾನ ಅಂತ ನಾವು ಹೇಳಬೇಕಾಗ್ತದೆ. ಬಹುಶಃ ಇಲ್ಲಿ ಎಷ್ಟು ಹೇಳಿದ್ರು ಸಾಕಾಗೋದಿಲ್ಲ, ಅದು ನಿಯಮಿತವಾಗಿ ನಾನು ಹೇಳುವ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಅಂದ್ರೆ ಜೇನು ಕುಟುಂಬದಲ್ಲಿ ಒಂದು ರಾಣಿ ಹೇಗೆ, ಒಂದು ಕುಟುಂಬದಲ್ಲಿ ಯಜಮಾನ ಹೇಗೆ, ಯಜಮಾನಿ ಹೇಗೆಯೋ, ಆದ್ರೆ ಮನುಷ್ಯರಲ್ಲಿ ಯಜಮಾನ ಯಜಮಾನ ಭಿನ್ನವಾಗಿರ್ತದೆ. ಆದ್ರೆ ಇಲ್ಲಿ ಒಂದು ಜೇನು ಕುಟುಂಬದಲ್ಲಿ ರಾಣಿಯ ಪಾತ್ರ ಬಹಳ ಮುಖ್ಯ. ಅವಳೆ ತಾಯಿ, ಅಕ್ಕ, ತಂಗಿ ಎಲ್ಲ ಆಗಿಬಿಟ್ಟಿದ್ದಾಳೆ ಅವಳು. ಅಂದ್ರೆ ಆ ರಾಣಿ ಜೇನು ಕುಟುಂಬದಲ್ಲಿ ಇಲ್ಲ ಅಂದಾಗ ಆ ಜೇನು ಕುಟುಂಬ ಉಳಿಯೋದಿಲ್ಲ. ಈಗ ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಒಂದು ಜೇನು ಕುಟುಂಬದಲ್ಲಿ ಒಂದೇ ರಾಣಿ ಇರ್ಬೇಕಂದು ನಿಯಮ ಇದೆ. ಆ ರಾಣಿಯ ಪಾತ್ರ ಏನು, ಅದ್ರ ಬೆಳವಣಿಗೆ ಹಂತಗಳನ್ನ ನಾವು ನೋಡ್ತಾ ಹೋದಾಗ ಒಂದು ರಾಣಿ ಆಗ್ಬೇಕಾದ್ರೆ ಆ ರಾಣಿ ಹಾಕಿದ ಮೊಟ್ಟೆಯಿಂದನೇ ಆ ರಾಣಿಯನ್ನ ಬೆಳೆಸ್ಕೊಳ್ತವೆ ಕೆಲಸಗಾರ ನೊಣಗಳು. ಇದೊಂದು ವಿಶೇಷವಾದಂತ ಒಂದು ಪ್ರಕ್ರಿಯೆ. ಅಂದ್ರೆ ಜೇನು ಕುಟುಂಬದಲ್ಲಿ ಏನು ಪ್ರಜಾಸಂಖ್ಯೆ ತಾವು ನೋಡಿರ್ಬೋದು, ಒಂದು ಕುಟುಂಬದಲ್ಲಿ ಕೆಲವು ಸಹ ಈ ಸಂದರ್ಭದಲ್ಲೆಲ್ಲ ಈಗಲೂ ಸುಮಾರು 15,000-20,000 ಜೇನು ನೊಣಗಳು ದುಂಬಿಗಳಿರುತ್ತವೆ. ಇದು ಪ್ರಜಾಸಂಖ್ಯೆ ಹೆಚ್ಚಳ ಅಂತ ನಾವು ಹೇಳ್ತೀವಿ. ಆದ್ರೆ ಇಲ್ಲಿ ಸಂತಾನೋತ್ಪತ್ತಿ ಹೇಗೆ, ಒಂದು ಜೀವದಲ್ಲಿ ಒಂದು ಸಂತಾನ ಅಡಿಷನ್ ಆಗ್ಬೇಕಂದ್ರೆ ಒಂದು ಹೊಸ ಮಗು ಅಥವಾ ಒಂದು ಗಂಡು ಹೆಣ್ಣು ಹುಟ್ಟಬೇಕು. ಆದ್ರೆ ಇಲ್ಲಿ ಒಂದು 20,000 ನೊಣಗಳಿದ್ದಾಗ ಅದು ಒಂದು ಪ್ರಜೆ ಅಷ್ಟೇ, ಪ್ರಜಾಸಂಖ್ಯೆ ಅಷ್ಟೇ, ಅದೊಂದು ಹೊಸ ತಳಿ ಒಂದು ಕುಟುಂಬ ಆಗುದಿಲ್ಲ. ಇದು ಬಹಳ ವಿಶೇಷವಾದಂತ ಒಂದು ವಿಚಾರ. ಸೊ ಇಲ್ಲಿ ಒಂದು ಹೊಸ ರಾಣಿ ಬರಬೇಕು, ಹೊಸ ರಾಣಿ ಮಾಡ್ಬೇಕು. ಈ ಹೊಸ ರಾಣಿ ಆಗ್ಬೇಕಾದ್ರೂ ಒಂದು ಪ್ರಕೃತಿಯ ಪ್ರಕ್ರಿಯೆ ಇದು. ಆ ಜೇನು ಸಂಕುಲ ಉಳಿಬೇಕಾದ್ರೆ ಹೊಸ ಕುಟುಂಬದಲ್ಲಿ ಒಂದು ಹೊಸ ರಾಣಿಯನ್ನ ಬೆಳೆಸುವ ಒಂದು ಪ್ರಕ್ರಿಯೆಯನ್ನ ಜೇನು ಕುಟುಂಬಗಳು ಮಾಡ್ಕೊಳ್ತವೆ. ಇದಕ್ಕೆ ಕಾರಣ ಬೇರೆ ಬೇರೆ ಇದೆ, ವೈಜ್ಞಾನಿಕ ಕಾರಣನೂ ಇದೆ ಇದಕ್ಕೆ. ಆದ್ರೆ ಒಟ್ಟಿಗೆ ಒಂದು ಜೇನು ಕುಟುಂಬ, ಈ ಹೊಸ ರಾಣಿ ಉದಾಹರಣೆಗೆ ಒಂದು ರಾಣಿಯ ವಯಸ್ಸು 3-4 ವರ್ಷ ಇರ್ತದೆ ಅಂತ ನಾವು ತಿಳ್ಕೊಬೇಕಾಗ್ತದೆ. ಹಾಗೆ ಕೆಲಸಗಾರನಗಳು ಕೆಲಸದ ಕಠಿಣತೆ ಮೇಲೆ 2.5-4 ತಿಂಗಳು ಬದುಕಿ ಉಳಿತದೆ, ಮತ್ತೆ ಸತ್ತು ಹೋಗ್ತಾನೆ ಇರ್ತವೆ, ಇದಂತ ಬದುಕಿ ಹೋಗ್ತಾನೆ ಇರುತ್ತೆ. ಹಾಗೆ ನಾವು ತಿಳ್ಕೊಳ್ಬೇಕಾಗ್ತದೆ, ಇಲ್ಲಿ ಯಾರಪ್ಪ ಜೇನು, ಆ ಜೇನುಗಳ ಸಂತಾನವನ್ನು ಉತ್ಪತ್ತಿ ಮಾಡೋದು ಯಾರು? ರಾಣಿ. ಅಂದ್ರೆ ಒಂದು ರಾಣಿ ಅದು ತಿನ್ನುವ, ಅದಕ್ಕೆ ಕೆಲಸಗಾರ ನೋಡುವ ಕೊಡುವ ಆಹಾರದ ಮೇಲೆ ಅದು ದಿನ ಒಂದು ಒಳ್ಳೆಯ ಕಾಲ, ಅಂದ್ರೆ ಜೇನಿನ ಕಾಲ, ಜೇನು ಬರುವ ಕಾಲ, ಮರಿಯರಿಸುವ ಕಾಲ, ಹೀಗೆ ಅಭಾವ ಬೇರೆ ಬೇರೆ ಕಾಲಗಳಿದೆ. ಅಂದ್ರೆ ಮುಖ್ಯವಾಗಿ ಒಳ್ಳೆಯ ಕಾಲ ಅಂದ್ರೆ ಈಗ ಒಳ್ಳೆಯ ಕಾಲ ಪ್ರಪಂಚದಲ್ಲಿ, ಅಂದ್ರೆ ಈಗ ಒಂದು ಎಲ್ಲಾ ರೀತಿಯ ಒಳ್ಳೆಯ ಕಾಲ, ಹೂ ಬರುವ ಅಂದ್ರೆ ವಸಂತ ಕಾಲ ಬರ್ತಾ ಇದೆ. ನಾವು ತಿಳ್ಕೊಬೇಕು ಈ ಕಾಲದಲ್ಲಿ ಹೆಚ್ಚು ಆಹಾರ ಸಿಗ್ತಾ ಇದೆ ಕಾಡಿನಲ್ಲಿ ಅಂದಾಗ ಜೇನು ರಾಣಿಗೆ ಹೆಚ್ಚು ಹೆಚ್ಚು ಆಹಾರ ಕೊಡ್ತವೆ. ಆಗ ಅದು ಹೆಚ್ಚು ಹೆಚ್ಚು ಮೊಟ್ಟೆ, ಒಂದು 100-200 ಮೊಟ್ಟೆ ಹಾಕ್ತಿದ್ರು ರಾಣಿ ಪೆಟ್ಟಿಗೆಯಲ್ಲಿ. ಅಂದ್ರೆ ಇದೊಂದು ಬಹಳ ವಿಶೇಷವಾಗಿರತಕ್ಕಂತ ಇದು. ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಕೆಲಸಗಾರ ನೊಣ ಹೇಗೆ ಬೆಳೆಸ್ತೇವೆ ಅಂತ ಹೇಳೋದನ್ನ ನಾವು ಹೇಳುದಾದ್ರೆ, ಒಂದು ಜೇನಿನ ಮನೆ ಅಂದ್ರೆ ಜೇನಿನ ಎರಿ, ಅದು ಅದ್ರಲ್ಲಿ 3-4 ತರ ಎರಿ ಇರುತ್ತೆ, ಕಣಗಳಿರ್ತವೆ, ಮೇಣದ ಕಣಗಳು. ಅಲ್ಲಿ ಕೆಲಸಗಾರ ನೊಣ ಆಗೋಕೆ 1 ಇಂಚಿಗೆ 6 ಕಣ ಇರ್ತದೆ, ಗಂಡು ಕಣ 1 ಇಂಚಿಗೆ 5.5 ಇರುತ್ತೆ. ಹಾಗೆ ವಿಶೇಷವಾಗಿ ರಾಣಿಯನ್ನ ಒಂದು ಆಡಿನ ಮೊಲೆಯಾಕೃತಿಯ ಆಕೃತಿಯಲ್ಲಿ ರಾಣಿ ನೊಣವನ್ನ ಬೆಳೆಸ್ಕೊಳ್ತೇವೆ ಕೆಲಸಗಾರ ನೊಣಗಳು. ಇದೊಂದು ವಿಶೇಷವಾದ ಸಂದರ್ಭ. ಅಂದ್ರೆ ಇದನ್ನ ಈ ಯಾವಾಗ ನನಗೆ ಹೇಳಿದ್ರೆ ಹೆಚ್ಚು ಕುಟುಂಬ ನೊಣಗಳು ಆದಾಗ ಆ ಜೇನು ಕುಟುಂಬದಲ್ಲಿ ಸಂತಾನೋತ್ಪತ್ತಿ ಒಂದು ಪ್ರಕ್ರಿಯೆಯಲ್ಲಿ ಮನೋಭಾವನೆ ತಾಳ್ತದೆ. ಅದಕ್ಕೆ ಈ ಕಾರಣ ವೈಜ್ಞಾನಿಕವಾಗಿ ರಾಣಿಯಲ್ಲಿ ಒಂದು ರೀತಿಯ ವಸ್ತು ಸಹ ಸಿಕ್ಕುತ್ತೆ. ಅಂದ್ರೆ ಎಲ್ಲಾ ನೊಣಗಳು 20,000 ನೊಣಗಳಿಗೆ ವಸ್ತು ಸಿಕ್ಬೇಕು, ಅದೆಲ್ಲಾ ನೊಣಗಳು ಸಿಕ್ಕಿದಾಗ ಏನ್ ತೊಂದರೆ ಆಗುದಿಲ್ಲ. ಬಹುಶಃ ಅದು ಸಿಕ್ಕದೆ ಆದಾಗ ಕೆಲವು ಗುಂಪಿನ ನೊಣಗಳು ಈ ಸಂತಾನೋತ್ಪತ್ತಿ ಅಂದ್ರೆ ಹೊಸ ರಾಣಿಯನ್ನ ಬೆಳೆಯುವ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡುತ್ತೆ. ಅದು ಬಹಳ ಮುಖ್ಯವಾದಂತ ಒಂದು ವಿಚಾರ. ಅಂದ್ರೆ ಜೇನು ಕೃಷಿಯಲ್ಲಿ ಇದನ್ನು ಬಹಳ ತುಂಬಾ ತಿಳ್ಕೊಳ್ಳುವಂತ ವಿಚಾರ. ಅಂದ್ರೆ ಒಂದು ಕುಟುಂಬ ಅಂದ್ರೆ ಒಂದೇ ರಾಣಿ ಇರೋದು. ಸೊ ಈ ರಾಣಿಯನ್ನ ನಾವು ತಿಳ್ಕೊಳ್ಳುವಾಗ ಏನು, ಜೇನು ಕುಟುಂಬ ಪರಿಚಯ ವಿಧಾನಗಳಿಂದ ನಾವು ತಿಳ್ಕೊಳ್ಬೇಕಷ್ಟೇ. ಈ ರಾಣಿಯನ್ನ ಹೇಗೆ ಬೆಳೆಸ್ತಾವೆ ಅಂದ್ರೆ ಕೆಲಸಗಾರ ನೊಣಗಳು, ಈ ರಾಣಿ ಆಗುವ ಒಂದು ಜೀವಿಗೆ ರಾಣಿನೇ ಮೊಟ್ಟೆ ಹಾಕೋದು. ರಾಣಿ 2 ತರ ಮೊಟ್ಟೆ ಹಾಕ್ತೇವೆ, 3 ತರ ಮೊಟ್ಟೆ ಹಾಕೋದಿಲ್ಲ, 2 ಮೊಟ್ಟೆ ಹಾಕೋದು, ಒಂದು ಹೆಣ್ಣು ಮೊಟ್ಟೆ, ಇನ್ನೊಂದು ಗಂಡು ಮೊಟ್ಟೆ. ಸೊ ಈ ಹೆಣ್ಣು ಮೊಟ್ಟೆಯಿಂದ ಕೆಲಸಗಾರ ನೊಣಗಳು ರಾಣಿಯನ್ನ ಬೆಳೆಸ್ಕೊಳ್ತವೆ. ಅದನ್ನ ಯಾವ ತರ ಕಣದಲ್ಲಿ ಹಾಕ್ತದೆ ಅಂತ ಹೇಳಿದ್ರೆ, ಅದು ಕಣದಲ್ಲಿ ಎರಿಯ ತಳ ಭಾಗದಲ್ಲಿ ಒಂದು ಕಣವನ್ನ, ಕೆಲಸಗಾರ ಕಣವನ್ನ ನಿರ್ಮಿಸಿ ಅಲ್ಲಿ ಆಡಿನ ಮೊಲೆ ಆಕೃತಿ ಆಕಾರವನ್ನು ಕೊಡ್ತದೆ. ಅಲ್ಲಿ ಅದು ಮೊಟ್ಟೆಯನ್ನು ಇಕ್ಕಿದೆ. ಬಹುಶಃ ಒಂದು ಕುಟುಂಬದಲ್ಲಿ 1, 2, 3, 4 ಅದು ಕುಟುಂಬದ ತಳಿಯ ಮೇಲೆ ಹೋಗ್ತದೆ. ಒಂದು ಈಗ ಮರಿಯಾರಿಸುವ ಕಾಲ, ಒಂದು ಜೇನು ಕುಟುಂಬದಲ್ಲಿ 3-5 ರಾಣಿಗಳನ್ನ ಹಾಕುವ ಸಂದರ್ಭ ಇರ್ತದೆ. ಪ್ರಕೃತಿ ಕ್ರಿಯೆ ಇದು, ಆದ್ರೆ ನಾವು ಜೇನು ಕೃಷಿಯಲ್ಲಿ ನಾವು ಪಕ್ಕ ತಿಳ್ಕೊಡ್ಬೇಕಾಗ್ತದೆ. ಏನ್ ಮಾಡ್ತಾರೆ, ರಾಣಿ ಮೊಟ್ಟೆ ಇಕ್ಕಿದ ನಂತರ ಆ ಮೊಟ್ಟೆ 3 ದಿವಸ ಇರ್ತದೆ ಆ ಕಣದಲ್ಲಿ. ಅದಕ್ಕೆ ಕೆಲಸಗಾರ ನೊಣಗಳು ರಾಜಸ್ಥಾಯಿ ರಸ ಅಂತ ಬರ್ತದೆ. ಕೆಲಸಗಾರ ನೊಣಗಳು ಹೈಪೋ ತಲೆಯಲ್ಲಿ ಹೈಪೋ ಪೆರಿಯಲ್ ಗ್ರಂಥಿ ಅಂತ ಇರ್ತದೆ. ಅಲ್ಲಿ 2 ರೀತಿಯ ರಾಜಸ್ಥಾಯಿ ರಸ ಸಿಗ್ತದೆ. ಇಲ್ಲಿ ಕೆಲಸಗಾರ ನೊಣ ಆಗುವ ಒಂದು ಹುಳನೆ ಅಂದ್ರೆ ಜೇನು ದುಮ್ಮಿನೇ ರಾಣಿ ನೊಣ ಆಗ್ಬೇಕಂದ್ರೆ ಬಹಳ ವಿಶೇಷ. ಇಲ್ಲಿ ಕೆಲಸಗಾರ ಅಪೂರ್ಣ ಬೆಳೆದ ಹೆಣ್ಣು ನೊಣ, ಇಲ್ಲಿ ಆಹಾರದ ವಿತರಣೆ. ಮತ್ತೆ ಕೆಲಸಗಾರ ನೊಣವಾಗುವ ಮೊಟ್ಟೆಯನ್ನ ಕೆಲಸಗಾರ ಎರಿಯಲ್ಲೇ 1 ಇಂಚಿಗೆ 6 ಇಂಚು ದೂರಲ್ಲಿರುವ ಕಣಗಳನ್ನೇ ರಾಣಿ ಮೊಟ್ಟೆ ಇರ್ತದೆ, ಅದು ಹೆಣ್ಣು ನೊಣ ಆಗ್ತದೆ. ಆದ್ರೆ ಇಲ್ಲಿ ಅದನ್ನ ಬೆಳೆಸುವ ವಿಧಾನದಿಂದ ಅವು ಅಪೂರ್ಣ ಬೆಳೆದ ಅಂದ್ರೆ ಅಪೂರ್ಣ ಬೆಳೆದ ಹೆಣ್ಣು ನೊಣ ಆಗ್ತದೆ. ಇಲ್ಲಿ ಪೂರ್ಣ ಬೆಳೆದ ಹೆಣ್ಣು ನೊಣ. ಇದಕ್ಕೆ ಏನ್ ಮಾಡ್ತೇವೆ ಅಂದ್ರೆ ಕೆಲಸಗಾರ ನೊಣಗಳು ಆ ರಾಣಿ ಕಣಕ್ಕೆ ವಿಶೇಷವಾಗಿ ರಾಯಜಲ್ಲಿ ಅಂತ ಹೇಳ್ತಕ್ಕಂಥ 2 ವಿಧ, ಒಂದು ಜಾತಿ ಬದಲಾವಣೆ. ಇಲ್ಲಿ ಜಾತಿ ಬದಲಾವಣೆ ಪೂರ್ಣ ರಾಣಿ ಆಗುವುದು ಅಂದ್ರೆ ಹೆಣ್ಣು ನೊಣ ಆಗುವುದು, ಮತ್ತೆ ಅದಕ್ಕೆ ಬೇಕಾದ ಅಂಗಾಂಗಗಳ ರಚನೆ. ಹಾಗೆ 2 ವಿಧ ರಾಜಸ್ಥಾಯಿ ರಸವನ್ನ 6-7 ದಿವಸ ಅದು ಕುಲದಾವಸ್ಥೆ ಪೂರ್ತಿ ಕೊಟ್ಟು ಅದನ್ನ ಬೆಳೆಸಿಬಿಡ್ತದೆ. ಕೋಸವನ್ನು ಹಾಕಿ 10 ದಿವಸದ ಕೋಸ, ಹಾಗೆ ಸುಮಾರು 15-16 ದಿವಸ ಇದ್ದು ಅದು ಮತ್ತೆ ಕಣದಿಂದ ಹೊರಗೆ ಬರುತ್ತದೆ. ಪ್ರಕ್ರಿಯೆ ಅಂದ್ರೆ ಮರ್ಯಾದ ಸಂತಾನೋತ್ಪತ್ತಿಯ ಒಂದು ಪ್ರಕ್ರಿಯೆ. ಸೊ ಇಲ್ಲೇನಾಗುತ್ತೆ, ಆ ರಾಣಿ ಕಣದಿಂದ ಹೊರಗೆ ಬರುವ ಸಂದರ್ಭದಲ್ಲಿ ಸೊ 2-3 ದಿನ ಇದೆ ಅಂತ ಹೇಳುವಾಗ ಈ ಜೇನು ಕುಟುಂಬಗಳು ಅವಾಗಿ ರಾಣಿ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಅದು ಏನ್ ಮಾಡ್ತೇವೆ, ಅದನ್ನ ತೊಡಸ್ಕೊಳ್ಲಿಕ್ಕೆ ಅದಕ್ಕೆ ಕೊಡುವ ಆಹಾರವನ್ನೇ ಕಡಿಮೆ ಮಾಡ್ಬಿಡ್ತೇವೆ. ಯಾವ್ದೇ ರಾಣಿನ ಹಾರ್ಬೇಕಿರೋದು ಇಲ್ಲಾದ್ರೆ ನೀವು ನೋಡ್ಬೋದು ಮೊಟ್ಟೆ ಹಾಕುವ ಸಂದರ್ಭದಲ್ಲಿ ಅದಕ್ಕೆ ಹರಿದಾಡ್ಲಿಕ್ಕೆ ಆಗುದಿಲ್ಲ, ಅಷ್ಟು ಒಂದು ತುಂಬಿದ ಒಂದು ಏನು ಬಸುರಿ ತರ ಇರ್ತದೆ. ಅದು ನೋಡ್ಲಿಕ್ಕೆ ತುಂಬಾ ಚಂದ ಇರುತ್ತೆ, ಮೊಟ್ಟೆ ಹಾಕ್ತಾನೇ ಹೋಗ್ತಾನೇ ಇರ್ತದೆ, ಮೊಟ್ಟೆ ಬರ್ತಾನೆ ಇರ್ತದೆ. ಅಂದ್ರೆ ರಾಣಿಯಲ್ಲಿ 1000 ವೀರ್ಯಾಣ ಬಂದಿರ್ತದೆ ರಾಣಿ ಗಂಡು ನೋಡೋದ್ರಿಂದ. ಸೊ ಈಗ ಏನಾಗುತ್ತೆ, ಅದು ಆಗ್ತಾನೆ ಇರ್ತದೆ. ಸೊ ಇಲ್ಲಿ ಆಹಾರ ಕೊಡೋದನ್ನ ಕಮ್ಮಿ ಮಾಡ್ಬಿಡ್ತಾರೆ. ಸೊ ಅಲ್ಲಿನೇ 16 ದಿವಸ ಅದು ರೆಡಿ ಆಯ್ತು ಅನ್ನುವಾಗ ಈ ಕೆಲಸಗಾರ ಅರ್ಧ ಭಾಗದ ನೊಣಗಳು, ಸುಮಾರು ಅರ್ಧ ಭಾಗ ರೆಡಿಯಾದ ನೊಣಗಳು, ಯಾವ್ದು ಈ ರಾಣಿಯ ಪೆರಮೋನ್ ಅಂತ ಹೇಳ್ತಾರೆ ವಸ್ತು ಸಾರ ಯಾವ್ದು ಸಿಕ್ಕುದಿಲ್ಲ ಅಂತ ನೊಣಗಳೆಲ್ಲ ಒಂದು ಗುಂಪಾಗಿ ಹೊರಡ್ಲಿಕ್ಕೆ ಸಿದ್ಧವಾಗಿ ಎಲ್ಲಾ ರೆಡಿಯಾಗಿ ಹೊರಡ್ತವೆ. ಸೊ ಹೋಗುವ ದಿನ ಪ್ಲಾನ್ ಮಾಡಿ, ಅದು ಮೊದಲೆಲ್ಲ ಇತ್ತು ಒಂದು 3-4 ದಿನ ಮೊದ್ಲು ಹೋಗ್ತಿತ್ತು ಉಕ್ಕಳಾಗಿ ಹೋಗುದು. ಆದ್ರೆ ಈಗ ಅದ್ರ ಒಂದು ಇದೇ ಬದಲಾವಣೆ ಹಾಗೆ ಕಾಣ್ತದೆ ನನಗೆ. ಏನೇ ಇರಲಿ, ಸರಿಯೇನಾಗುತ್ತೆ, ಆ 3 ದಿವಸ ಮೊದಲಾಗಿ ಆ ಹಣೆ ರಾಣಿ ಮತ್ತೆ ಅಶ್ವಿನಗಳು ಅಲ್ಲಿಂದ ಹಾರಿ ಹೊರಗೆ ಹೋಗ್ಬಿಡ್ತವೆ, ಹೋಗಿ ಕುತ್ಕೊಳ್ತೇವೆ, ಮತ್ತೆ ಎಲ್ಲರೂ ಸೇರ್ಕೊಳ್ತೇವೆ. ಅದೇ ಇಲ್ಲಿ ಕೃಷಿಕನ ಪಾತ್ರಗಳು ಏನಂದ್ರೆ ಬಹಳ ಮುಖ್ಯ. ಸೊ ಹೀಗೆ ಹೋಗಿ ಒಂದು ಹೊಸ ಹಳೆ ಒಂದು ಕುಟುಂಬ ಒಂದು ಸಂತಾನ ಆಯ್ತು. ಇನ್ನು ಇದು ರಾಣಿ ಹೇಗೆ ಬರ್ತದೆ ಅಂತ ಹೇಳಿದ್ರೆ, ಕುಟುಂಬ ಗೂಡಿನಲ್ಲಿ ಅದು ಒಂದು ನಾನು ಹೇಳಿದಾಗ 16-17 ದಿವಸ ಹೊರಗೆ ಬರುತ್ತೆ. ಇದೆಲ್ಲ ನಾನು ಹೇಳಿದ ಜೀವ ವಿಜ್ಞಾನ ಅಂತ ಹೇಳಿದ್ರು, ಜೈವಿಕ ವಿಜ್ಞಾನ. ಇನ್ನು ಕೃಷಿಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು, ಹಾಗೆ ಮಾತ್ರ ಮೇಂಟೈನ್ ಮಾಡ್ಲಿಕ್ಕೆ ಆಗುತ್ತೆ. ಸೂರ್ಯನ ರಾಣಿ ಒಳ ಕಣದಿಂದ ಹೊರಗೆ ಬಂದಾಗ ಅದ್ರ ಮೂತಿ ಒಂದು ಇದಿರುತ್ತೆ, ಸೆಪ್ಪೆ ಅದು ಲೋಲಾಕ್ ತರ ಓಪನ್ ಆಗಿ ಬರುತ್ತೆ. ಹಾಗೆ ಹೆಚ್ಚು ಕಣಗಳಿದ್ರೆ ಇಲ್ಲಿ ನಮ್ಮ ಪಾತ್ರ ಏನು ಅಂತ ನಾವು ತಿಳ್ಕೊಬೇಕಾಗುತ್ತೆ. ಕೃಷಿಕ ತಿಳ್ಕೊಬೇಕಾದ್ರೆ ಅದು ಒಂದೇ ಕಣ ಇದ್ರೆ ಪರವಾಗಿಲ್ಲ, ಅದು ಬಹಳ ಸುಲಭ ಆಗುತ್ತೆ ಕೃಷಿಕನಿಗೆ. ಆ ಒಂದು ರಾಣಿ ಹೊರಗೆ ಬರುತ್ತೆ, ಆ ಹೊರಗೆ ಬಂದು ಅದು ಈ ಕೆಲಸಗಾರನ ಸ್ವೀಕಾರ ಮಾಡ್ಕೊಳ್ತದೆ. ಅದಕ್ಕೆ ಆಹಾರವನ್ನ ಒಳ್ಳೆ ಆಹಾರವನ್ನ ಅಂದ್ರೆ ರಾಜಸ್ಥಾನಿ ಮಿಶ್ರಿತ ಜೇನು ಪರಾಗ ಉತ್ತಮ ಒಂದು ಆಹಾರವನ್ನ ಅದಕ್ಕೆ ಕೊಡ್ತದೆ. ಅದು ಬೆಳೀತದೆ, ಬೆಳೆದು ಒಂದು 5-6 ದಿವಸ ಚೆನ್ನಾಗಿ ಬೆಳೆದು ಹೊರಗೆ ಗೂಡಿಯಿಂದ ಹೊರಗೆ ಹೋರ್ಲಿಕ್ಕೆ ಅಭ್ಯಾಸ ಮಾಡುತ್ತೆ ಹಾರ್ಲಿಕ್ಕೆ. ಅಲ್ಲಿ ಒಂದು ಜೇನು ನೊಣಗಳೆಲ್ಲ ಒಂದು ಸಣ್ಣ ಗುಂಪು ಮಾಡಿಕೊಂಡು ಹಾರಾಟ, ಉದಾಹರಣೆಗೆ ಮಧ್ಯಾಹ್ನ ಸುಮಾರು 12-1 ಗಂಟೆ ಟೈಮಲ್ಲಿ ಅವು ಹಾರ್ತವೆ ಹೊರಗಡೆ. ಅದಕ್ಕಿಂತ ಸಂತೋಷದ ಹಾರಾಟ ಅಂತಾನೆ ಹೇಳ್ತೇವೆ. ಸೊ ಅದು ಯಾಕೆ ಹಾರ್ತದೆ ಅಂತ ಹೇಳಿದ್ರೆ ಒಂದು ಸ್ಥಳ ಪರಿಚಯ ಮಾಡ್ಕೊಡ್ತೇವೆ. ಹಾಗೆ ಮತ್ತೆ ರಾಣಿ ಇಲ್ಲಿ ವಿಶೇಷ ಅಂತ ಹೇಳಿದ್ರೆ, ರಾಣಿ ಇಲ್ಲಿ ರಾಣಿ ಆಗ್ಲಿಕ್ಕಿಂತ ಮೊದಲೇ ಗಂಡು ನೊಣಗಳನ್ನ ಬೆಳೆಸ್ಕೊಳ್ತವೆ. ಈ ಪ್ರಕ್ರಿಯೆಯಲ್ಲಿ ಮೊದಲೇ ಬೆಳೆಸ್ಕೊಳ್ತವೆ. ರಾಣಿ ಬರ್ಲಿಕ್ಕೆ 24 ದಿವಸ ಮೊದಲಾಗಿ ಅವ್ರು ಬೆಳೆದಿರ್ಬೇಕು. ಅಂದ್ರೆ 24 ದಿವಸ ನಾವು ಹೀಗೆ ಸುಮಾರು 40 ಡೇಸ್ ಆಗ್ಬೇಕು ಗಂಡು ನೊಣಕ್ಕೆ. ಆ ರೀತಿಯ ಪ್ರಕ್ರಿಯೆಯಿಂದ ಬೆಳೆದಿರ್ತದೆ. ಸೊ ಇಲ್ಲಿ ಗಂಡು ನೊಣಗಳು ರೆಡಿ ಆಗ್ತದೆ. ಸೊ ರಾಣಿ ಏನಾಗುತ್ತೆ, 5-6 ದಿವಸ ಆಹಾರವನ್ನು ತಿನ್ಕೊಂಡು ಬೆಳೀತದೆ. ಆಮೇಲೆ ಅದು ಗಂಡಿನ ಜೋಡಿಗಾಗಿ ಹೊರಗೆ ಹಾರ್ತದೆ. ಅಲ್ಲ, ಇದು ಆಕಾಶದಲ್ಲಿ ಜೋಡಿಯಾಗುವ ಒಂದು ಕೀಟ ಜಿನ್ ದುಂಬಿ ರಾಣಿ, ಇವು ಆಕಾಶಕ್ಕೆ ಹಾರ್ತದೆ. ಹಾರಿ ಅದರ ದಾಡೆ ಮೇಡಿಬಲ್ಲಾರ್ ಅಂತ ದಾಡೆ ಇದೆ, ಅಲ್ಲಿಂದು ರಸ್ತು ವಸ್ತ್ರವನ್ನ ಬಿಟ್ಬಿಟ್ಟು ಗಂಡು ನೊಣಗಳನ್ನ ದಿಬ್ಬಣಕ್ಕೆ ಅಂದ್ರೆ ಮದುವೆಗೆ ಆಕರ್ಷಣೆ ಮಾಡಿ ಬಂದ್ಬಿಡ್ತದೆ ಹೊರಗಡೆ ಹಾರಿ. ಸೊ ಮಾನ ದಿವಸ ಈಗ ಇವತ್ತು 1 ಗಂಟೆಗೆ ಹಾರಿದ್ರೆ ಮಾನ ದಿವಸ ಅದು 1 ಗಂಟೆಗೆ ಹಾರ್ತದೆ. ಸೊ ಆಗ ಅಕ್ಕಪಕ್ಕದಲ್ಲಿರುವ ಗಂಡು ನೊಣಗಳು ಅಥವಾ ಅದರ ಗೂಡಿನ ಅದರ ಮಕ್ಕಳೇ ಇರ್ಬೋದು, ವಿಷ ಆ ಗೂಡಿನೆಲ್ಲ ಬೆಳೆದಿರ್ತವೆ, ಅದ್ರ ಹುಡುಗರು ಮಕ್ಕಳು ಬೆಳೆದಿರ್ತವೆ. ಹಾಗೇನೆ ಬೇರೆ ಅಕ್ಕಪಕ್ಕದಲ್ಲಿರುವ ಗಂಡು ನೊಣಗಳು ಇದೆಲ್ಲ ಗೊತ್ತಾಗುತ್ತೆ, ಎಲ್ಲ ಒಂದು ರಾಣಿ ಜೋಡಿಗೆ ಸಿದ್ಧ ಆಗಿದೆ ಅಂತ. ಹಾಗೆ ಅದು ಹಾರ್ಬಿಡ್ತದೆ. ಹಾರಿ ಹಾರಿದಾಗ ಗಂಡು ನೊಣ ಜೋಡಿ ಆಗ್ತವೆ, ಜೋಡಿ ಆಗ್ಲೇಬೇಕು. ಆದಾಗ ಏನಾಗುತ್ತೆ, ಆ ಜೋಡಿ ಆದ ಒಂದು ಗಂಡು ಸತ್ತು ಹೋಗ್ಬಿಡ್ತದೆ. ಅದ್ರ ಪುರುಷ ಎಂದ್ರೆ ರಾಣಿಯ ಜನೆ ಸಿಗಾಕೊಂಡು ಸತ್ತು ಹೋಗುತ್ತೆ. ಈಗ ಎಟ್ ಎ ಟೈಮ್ ಅದು ಆ ದಿವಸ ಎರಡ ಮೂರ ನಾಲ್ಕು ಗಂಡು ಜೋಡಿ ಆಗ್ಬೋದು. ಜೋಡಿ ಆಗಿ ಹುಡುಗಿ ಅದನ್ನ ಹೋಗುವಾಗ ಅದ್ರ ಜೊತೆ ಸತ್ಯರು ಸಹ ಹೋಗಿರ್ತವೆ. ಹುಡುಗಿ ಬಹಳ ಜೋಪಾನವಾಗಿ ಕರ್ಕೊಂಡು ಬರ್ತಿರ್ತವೆ. ಸೊ ಇದು ಬಹಳ ಮುಖ್ಯ. ಆಗ ಏನಾಗ್ತದೆ ಅಂದ್ರೆ ಬಹುಶಃ ಆಕಾಶಕ್ಕೆ ಹಾರಿದಾಗ ಒಂದು ಸತ್ತು ಹೋಗ್ಬೋದು, ಅಲ್ಲಿ ಗಾಳಿಗೆ ಸಿಕ್ಕಿ ಅಥವಾ ಪಕ್ಕದಿಂದ ಹಾಕ್ಬೋದು, ಅಥವಾ ಗೂಡಿಗೆ ಬಂದು ಬೀಳುವಾಗ ಅಲ್ಲೇ ಅದು ಸತ್ತು ಹೋಗ್ಬಿಡ್ಬೋದು. ಇದು ಬಹಳ ಮುಖ್ಯವಾದಂತ ವಿಚಾರ ಕೃಷಿಕರಿಗೆ. ಒಂದು ಗೂಡಿನಲ್ಲಿ ಆ ರಾಣಿಯ ದಿಬ್ಬಣ ಹಾರಾಟದಲ್ಲಿ ಏನ್ ಮಾಡ್ಬೇಕು, ಹೇಗೆ ನಾವು ರಾಣಿ ಸಕ್ಸಸ್ ಆಗಿದೆಯಾ, ಅಥವಾ ಒಂದು ಗೂಡಿನ ರಾಣಿ ಜೋಡಿಗೆ ಹೋಗುವಾಗ ಅಲ್ಲಿ ಮರಿ ನೊಣಗಳ ಸಂಖ್ಯೆ ಇರಬೇಕು, ಮತ್ತೆ ಎಲೆಗಳಲ್ಲಿ ಮರಿ ಹುಳಗಳ ಸಣ್ಣ ಸಣ್ಣ ಹುಳಗಳು ಇದ್ರೆ ತುಂಬಾ ಒಳ್ಳೇದು. ಆಗೇನಾಗುತ್ತೆ, ಈ ಸಖಿಯರು ವಾಪಸ್ ಬಂದ್ಬಿಡ್ತವೆ. ಅಲ್ಲಿ ಏನು ಇಲ್ಲ ಅಂದ್ರೆ ಹಾಗೇನೆ ವಾಪಸ್ ಹೋಗುವ ಸಂದರ್ಭ ಇರುತ್ತೆ. ಅದಕ್ಕೆ ಮೇಟಿಂಗ್ ಫ್ಲೈಟ್ ಡೆಸರ್ಸ್ ಅಂತ ನಾವ್ ಇಟ್ಟಂದ್ರೆ ದಿಬ್ಬಣ ಹಾರಾಟದಲ್ಲಿ ಗೂಡು ಬಿಟ್ಟು ಪರಾರಿ ಆಗುವುದು ಒಂದು ಒಂದು ಪ್ರಕ್ರಿಯೆ ನಡೆಯಬಹುದು. ಇದಕ್ಕೆ ನಾವು ಮುಂಜಾಗ್ರತೆಯಾಗಿ ಗೂಡಿನಲ್ಲಿ ಹುಳ ಮೊಟ್ಟೆ ಇರುವ ಎರಿ ಇರುವ ಹಾಗೆ ಈ ರಾಣಿ ಹೊಸ ರಾಣಿ ಬರುವ ನೋಡ್ಕೊಳ್ಬೇಕು ಅಂತ ಒಂದು ನಮ್ಮ ಆ ಒಂದು ನಮ್ಮ ವಿಜ್ಞಾನ ಹೇಳ್ತಿದೆ. ಸೊ ಹಾಗೆ ಅದು ಬಂದು ಜೋಡಿಯಾಗಿ ಜೋಡಿ ಆದ್ರೆ ಒಂದೋ ಎರಡು ದಿವಸ ಅಂದ್ರೆ ಅದ್ರ ಗರ್ಭ ಶಯದಲ್ಲಿ ಸಾಕಷ್ಟು ವೀರ್ಯಾಣುಗಳು ಶೇಖರಣೆ ಆಗುವವರೆಗೆ ಅದು ಎರಡ ಮೂರ ನಾಲ್ಕ ಐದು ಗಂಡಿನ ಜೋಡಿ ಆಗ್ಬೋದು. ಅದು ಜೋಡಿ ಆದ ಗಂಡು ಸತ್ತು ಹೋಗ್ತದೆ ಸರ್. ಏನಾಗುತ್ತೆ ಆಮೇಲೆ ಅದು ತೃಪ್ತಿ ಆದ್ರೆ ಮತ್ತೆ ಅದ್ರ ಅಡ್ಡಾಶಯದಲ್ಲಿ ಗರ್ಭಾಶಯದಲ್ಲಿ ಸಾಕಷ್ಟು ವೀರ್ಯಾಣು ಶೇಖರಣೆ ಆಗಿ ತೃಪ್ತಿ ಆದ ಮೇಲೆ ಅದನ್ನ ಮಾಡುತ್ತೆ. ಮತ್ತೆ ಅದು ಮೊಟ್ಟೆ ಮತ್ತೆ ಅದು ಆಹಾರ ತಗೊಳ್ಳೋದಿಲ್ಲ. ಅದು ಆಹಾರ ತಗೊಳ್ಳೋದಿಲ್ಲ, ಬೇರೆ ನೊಣಗಳ ಆಹಾರವನ್ನ ಕೊಡಬೇಕು. ಕೊಟ್ಟಾಗ ಆಹಾರದ ಪ್ರಮಾಣದ ಮೇಲೆ ಮೊಟ್ಟೆ ಹಾಕ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ವೆಂಕಟರಮಣ ಅವರು, ಈ ಹಂತದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಬೇಕು. ಈಗ ರೈತರು ಈ ರಾಣಿ ಹುಳವನ್ನ ಹೇಗೆ ಗುರುತಿಸಬಹುದು, ಒಂದು ಕುಟುಂಬದಲ್ಲಿ ರಾಣಿ ಹುಳ ಇದೆಯೋ ಇಲ್ಲೋ ಅಂತ ಹೇಗೆ ಗುರುತಿಸುವಂತಹದ್ದು? ಸರ್, ರಾಣಿಯನ್ನ ಬಹಳ ಮುಖ್ಯ, ಇದು ಬಹಳ ಮುಖ್ಯವಾದಂತ ವಿಚಾರ. ನಮ್ಮ ಜೇನು ಕೃಷಿಕ ಪರೀಕ್ಷಿಸುವ ವಿಧಾನದಲ್ಲಿ ಇದು ಬಹಳ ಫಸ್ಟ್ ನಾವು ತಿಳಿದ್ಬೇಕು ರಾಣಿ ಇದೆಯಾ ಕುಟುಂಬದಲ್ಲಿ ಅಂತ. ಅಂದ್ರೆ ಕಾರಣಾಂತರದಿಂದ ನಮ್ಮ ಅಜಾಗ್ರತೆಯಿಂದ ರಾಣಿ ಸತ್ತು ಹೋಗ್ಲೂಬಹುದು, ಏನಾದ್ರು ಒಂದು ಅಪಘಾತ ಸುತ್ತಾಗ್ತದೆ. ನಾವು ತಿಳ್ಕೊಳ್ಳೋದು ಹೇಗೆ, ನಾವು ಪ್ರತಿ ಎರಿಯನ್ನ ಪರೀಕ್ಷೆ ಮಾಡ್ಬೇಕು. ಅಂದ್ರೆ ಗೂಡನ್ನ ತೆಗೆದು ಎರಿಯನ್ನ ಪರೀಕ್ಷೆ ಮಾಡಿದಾಗ ಅಲ್ಲಿ ರಾಣಿ ಮೊಟ್ಟೆ ಹಾಕಿ ಆ ಹುಳಗಳು ಇದ್ರೆ ಗಾಳಿ ರಾಣಿ ಇದೆ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಇನ್ನೊಂದು ವೇಳೆ ನಾವ್ ಇನ್ನೊಂದ್ಸಲ ನೋಡಿರ್ತೀವಿ, ಅಕಸ್ಮಾತ್ ರಾಣಿ ಬಿದ್ದು ನಮ್ಮ ಜಾಗೃತತೆಗೆ ಬಾರದ ರಾಣಿ ಸತ್ತು ಹೋಗ್ಬಹುದು. ಸೊ ಇದು ಎರಡನೇದಾಗಿ. ಹಾಗಾದ್ರೆ ನಮಗೆ ಹೇಗೆ ನಾವು ನೋಡ್ಕೋದು, ನಾವು ತಿಳ್ಕೊಳ್ಬೇಕಲ್ಲ ರಾಣಿ ಸತ್ತು ಹೋಗಿದೆ ಅಂತ ನಾವು ತಿಳ್ಕೊಳ್ಳೋದು. ಎರೆಯನ್ನ ಪರೀಕ್ಷೆ ಮಾಡ್ಬೇಕು ಅಂದ್ರೆ ರಾಣಿ ಸತ್ತು ಹೋಗಿದ್ರೆ ನಾವು ಮುಂದಿನ ಸಲ ಒಂದು ಹತ್ತು ಹದಿನೈದು ದಿವಸ ಪರೀಕ್ಷೆ ಮಾಡುವಾಗ ತುಂಬಾ ರ್ಯಾಶಲ್ಲಿ ಇರ್ತವೆ, ತುಂಬಾ ಚುಚ್ಚುತ್ತವೆ. ಹಾಗೆ ಏನ್ ಮಾಡ್ತೇವೆ, ನಾವು ಎರೆಯನ್ನು ತೆಗೆದು ಪರೀಕ್ಷೆ ಮಾಡುವಾಗ ಅಲ್ಲಿ ಎಮರ್ಜೆನ್ಸಿ ರಾಣಿ ಕಣ, ತುರ್ತು ಪರಿಸ್ಥಿತಿಯ ಕಣಗಳಂತ ಹೇಳ್ತೇವೆ. ಆದ್ರೆ ಎಲ್ಲೆಲ್ಲಿ ಸಣ್ಣ ಹುಳ ಇದೆ ಅಲ್ಲೆಲ್ಲ ರಾಣಿ ಕಣಗಳನ್ನು ನಿರ್ಮಾಣ ಮಾಡ್ಬಿಡ್ತೇವೆ ತಾಯಿ ಮಾಡ್ಕೊಳ್ಳಿಕ್ಕೆ. ಸೊ ಇದು ರಾಣಿ ಏನಾಗಿದೆ, ಅಪಘಾತಕ್ಕೆ ತುತ್ತಾಗಿದೆ. ಸೊ ಇಲ್ಲೇ ಕ್ವಶನ್ ಬಂದು ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ತಿಳ್ಕೊಳ್ಬೇಕು ಇಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ಬೇಕಂತ ನಾವು ತಿಳ್ಕೊಂಡು ಮುಂದಿನ ಪ್ರಕ್ರಿಯೆಯನ್ನ ಮಾಡ್ಬೇಕಾಗ್ತದೆ ಸರ್. ಇದು ಒಂದು ವಿಧಾನ. ಆಮೇಲೆ ರಾಣಿಗೆ ಜೋಡಿಗೆ ಹೋಯ್ತಲ್ಲ, ನಾ ಹೇಳ್ದಲ್ಲ ಆಗ, ಆ ರಾಣಿ ಜೋಡಿಗೆ ಹೋಗಿ ನಮಗೇನು ಗೊತ್ತು ಬಂದಿದೆ. ಬಹುಶಃ ರಾಣಿ ಜೋಡಿ ಆಗ್ಬೇಕಾದ್ರೆ ಬಹಳ ಒಳ್ಳೆ ಪ್ರಕ್ರಿಯೆ ವಾತಾವರಣ ಇರ್ಬೇಕು ಅಂತ ರಾಣಿ ಜೋಡಿ ಆಗದೇ ಹೋಗ್ಬೋದು. ಸೊ ಅದು ಮೊಟ್ಟೆ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಮೊಟ್ಟೆ ಹಾಕ್ತದೆ, ಇಪ್ಪತ್ತೊಂದು ದಿವಸ ಪ್ರಯತ್ನ ಮಾಡಿ ಮೊಟ್ಟೆ ಹಾಕ್ತದೆ. ಆದ್ರೆ ಇದು ಮೊಟ್ಟೆ ಹಾಕಿದ ಎಲ್ಲ ಕೆಲಸಗಾರ ನೊಣಾಗುವ ಎರಿಯಲ್ಲಿ ಸಹ ಗಂಡು ನೊಣಗಳು ಬೆಳೆಯುವುದನ್ನು ನಾವು ಕಾಣ್ಬೋದು. ಅಂದ್ರೆ ಗಂಡು ನೊಣ ಬೆಳೆಯುವುದು ಎರಿಯಲ್ಲಿ ಉಬ್ಬಿರ್ತದೆ. ಸೊ ಇದಕ್ಕೆ ನಾವೇನ್ ಹೇಳ್ತೀವಿ, ಅನ್ಮೇಟೆಡ್ ಕ್ವೀನ್ ಅಂತ, ಅಂದ್ರೆ ಕನ್ನಿಕಾ ಸ್ಥಿತಿಯ ರಾಣಿ ಅಂತ. ಸೊ ಇದು ಕೃಷಿಕನ ದೃಷ್ಟಿಯಲ್ಲಿ ಅವನಿಗೆ ಲಾಭದಾಯಕ ಆಗೋದಿಲ್ಲ ಮುಂದೆ. ಈಗ ರಾಣಿ ನೊಣದ ಪ್ರಮುಖ ಕೆಲಸ ಮೊಟ್ಟೆಯನ್ನ ಇಡುವಂತಹದ್ದು ಮತ್ತು ಇಡೀ ಕುಟುಂಬದ ಒಂದು ಜವಾಬ್ದಾರಿಯನ್ನು ಕೂಡ ಅದು ವಹಿಸಿಕೊಳ್ತದೆ ಅಂತ ಹೇಳಿ. ಹೌದು ಸರ್. ಅಂದ್ರೆ ಮೊಟ್ಟೆ ಜವಾಬ್ದಾರಿ ಅಂತ ಏನು ಇಲ್ಲ ಅದ್ರದ್ದು. ಈಗ ನಾವು ಆರ್ಡರ್ ಇಲ್ಲ, ನಾವೀಗ ಆಫೀಸ್ ಕೆಲಸ ಅಥವಾ ಆರ್ಡರ್ ಇಲ್ಲ. ಆದ್ರೆ ಇಲ್ಲಿ ಸಂಘಟನೆಯನ್ನು ಹೇಗೆ ಮಾಡುತ್ತೆ ಅಂತ ಹೇಳಿದ್ರೆ, ಆ ರಾಣಿಯಲ್ಲಿ ಒಂದು ವಸ್ತು ಸಾರ ಅಂತ ಸಿ ಜಿ ಬಟ್ಲರ್ ಅಂತ ಕಂಡಿದ್ದಿದ್ದಾರೆ. ಅದು ಯಾವ ರೂಪದಲ್ಲಿ ಇದೆ ಅಂತ ಯಾರು ಕಂಡಿಡಲಿಕ್ಕೆ ಆಗ್ಲಿಲ್ಲ. ಸೊ ಅದು ಎಲ್ಲಾ ನೊಣಗಳಿಗೆ ಕೆಲಸದ ಕಠಿಣತೆ ಮೇಲೆ ಅದಕ್ಕೆ ವಿತರಣೆ, ಅಂದ್ರೆ ಆಹಾರ ಕೊಡುವ ನೊಣಗಳು ದಾದಿ ನೊಣಗಳು ಎಲ್ಲದಕ್ಕೆ ಅದನ್ನ ಅವ್ರು ಅಂದ್ರೆ ಎಷ್ಟು ಬೇಕು. ಈಗ ಜೇನು ಪ್ರಪಂಚ ವಿಶೇಷ ಅಂತ ಹೇಳಿದ್ರೆ ಚಿಕ್ಕ ಬಟ್ಟೆ ಆಹಾರ ತಿನ್ನೋದಿಲ್ಲ ಅವು, ಹಾಗಿದ್ರೆ ಬದುಕಿ ಉಳಿಲಿಕ್ಕೂ ಆಗುದಿಲ್ಲ. ಅಲ್ಲಿ ಕೆಲಸದ ಕಠಿಣಕ್ಕೆ ಪ್ರಮಾಣವಾಗಿ ಅವು ಆಹಾರವನ್ನ ತಗೊಳ್ತವೆ. ಹಾಗೆ ಅಲ್ಲಿ ವಸ್ತು ಸಾರವನ್ನು ಸಹ ಅದು ವಿತರಣೆ ಮಾಡ್ತದೆ. ಈ ವಸ್ತು ಸಾರ ವಿತರಣೆಯಲ್ಲಿ ದೋಷ ಆದಾಗ ಈ ಮರಿಹಾರಿಸುವ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ ಅಂತ ನಮ್ಮ ಅಭಿಪ್ರಾಯ ಹೇಳ್ತದೆ ಒಂದು ರೀತಿಯಿಂದ. ಸರಿ, ಈಗ ಈ ರಾಣಿ ಒಂದು ಕುಟುಂಬದಲ್ಲಿ ರಾಣಿ ನೋಣ ಇದೆ ಅಂತ ಗಮನಿಸಿದ ಮೇಲೆ ಅದು ಮೊಟ್ಟೆ ಇಡ್ತದೆ, ಸಾಮಾನ್ಯವಾಗಿ ಕುಟುಂಬ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿ. ಅಕಸ್ಮಾತ್ ಕುಟುಂಬದಲ್ಲಿ ರಾಣಿ ನೋಣ ಇಲ್ಲ ಅಂತ ಇಟ್ಕೊಳ್ಳಿ, ಆವಾಗ ಕೃತಕವಾಗಿ ಈ ರಾಣಿ ನೋಣವನ್ನು ಅಭಿವೃದ್ಧಿ ಪಡಿಸುವುದಕ್ಕೆ ಸಾಧ್ಯ ಆಗ್ತದ? ನಮೀಗ ಅದಕ್ಕೆ ನಾವು ಪ್ರತಿ ಸಲ ನಾವು 10 ದಿವಸ 15 ದಿವಸ ಜೇನು ಕುಟುಂಬವನ್ನ ಪರೀಕ್ಷೆ ಮಾಡಬೇಕು. ಸೊ ಇದನ್ನ ನಾವು ಕಂಡುಕೊಂಡಾಗ ನಾವು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ನಾವು ತಕ್ಷಣ ಈ ಕಾಲದಲ್ಲಿ ರಾಣಿ ಸತ್ತು ಹೋಗಿದ್ಯಾ ಇಲ್ಲ ಅಂತ ಹೇಳಿದ್ರೆ, ನಾವು ತಕ್ಷಣ ಬೇರೆ ಪೆಟ್ಟಿಗೆಯಿಂದ ಒಂದು ಹುಳ ಮಟ್ಟೆ ಅಡೀ ಭಾಗದಲ್ಲಿ ಹುಳ ಮಟ್ಟೆ ಇರತಕ್ಕಂತ ಎರಿಯನ್ನ ತಂದು ಈಗ ಹುಡುಕೊಡ್ಬೇಕಾಗ್ತದೆ. ಹಾಗೆ ಏನ್ ಮಾಡ್ತೇವೆ, ತಕ್ಷಣದಿಂದಲೇ ಆ ಜೇನುನೊಣಗಳು ಅಲ್ಲಿ ರಾಣಿ ಕಣವನ್ನ ಬೆಳೆಸಿ ಯಥಾಸ್ಥಿತಿಯಲ್ಲಿ ಅದು ಫಾಲೋಅಪ್ ಮಾಡ್ಕೊಂಡು ಹೋಗುತ್ತೆ. ಅದನ್ನ ಸಹ ನಾವು ನಿರ್ವಹಣೆ ಮಾಡುವ ಒಂದು ಕ್ರಮವನ್ನ ತಿಳ್ಕೊಡ್ಬೇಕಾಗುತ್ತೆ. ಹೇಗೆ ನಿರ್ವಹಣೆ, ಈಗ ಮೊದಲನೇ ಹಾಗೆ ನಿರ್ವಹಣೆ ಮಾಡುದು, ಅದನ್ನ ಆ ಕಣಗಳನ್ನ ಯಾವ ತರ ಯಾವ ಕಣವನ್ನ ಬಿಟ್ಕೊಳ್ಬೇಕು, ಒಳ್ಳೆ ಕಣ ಯಾವ್ದು ಅಂತ ನಾವು ಗಮನಿಸಿ ಆ ಕಣವನ್ನ ಬಿಟ್ಕೊಂಡು ನಿಯೋಜನೆ ಮಾಡ್ಕೊಂಡ್ರೆ ಪುನಃ ಗೂಡಿನಲ್ಲಿ ರಾಣಿಯನ್ನ ನಾವು ಬೆಳೆಸ ಈ ಸಮಯದಲ್ಲಿ. ಆದ್ರೆ ಅದೇ ಅಭಾವ ಬೇರೆ ಕಾಲದಲ್ಲಿ ಆದ್ರೆ ಸಾಧ್ಯ ಆಗ್ಬೇಕಿಲ್ಲ. ಯಾಕಂದ್ರೆ ಗಂಡು ನೊಣಗಳು ಬೇಕೇ ಬೇಕು, ರಾಣಿ ಹೊಸ ರಾಣಿಯನ್ನ ಬೆಳೆಸಿದಾಗ ಬೇಕು. ಇನ್ನೊಂದು ತಾವು ಹೇಳಿದ ಉತ್ತಮವಾದ ಪ್ರಶ್ನೆ ಅಂತ ಹೇಳಿ, ಇತ್ತೀಚಿನ ದಿನಗಳಲ್ಲಿ ವೈಜ್ಞಾನಿಕವಾಗಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಮುಂದುವರಿದ ದೇಶಗಳಲ್ಲಿ ಏನಂತಂದ್ರೆ ಆರ್ಟಿಫಿಷಿಯಲ್ ಕ್ವೀನ್ ರಾರಿಂಗ್ ಅನ್ನೋದು ಮಾಡ್ಕೊಡ್ತಾರೆ ಅವರು. ಅಂದ್ರೆ ಬೇಕೆನಿಸಿದಾಗ ಅವ್ರ ರಾಣಿಯನ್ನ ಬೆಳೆಸೋ ಒಂದು ಯೋಜನೆ ಅಲ್ಲಿ ಬೆಳೆದು ಬಂದಿದೆ. ಅಲ್ಲಿ ನಾವು ಇನ್ನು ಅದರ ಒಂದು ಪ್ರಕ್ರಿಯೆಯಲ್ಲಿ ಮಾಡಿದ್ದಾರೆ, ತಮಿಳ್ನಾಡಲ್ಲೆಲ್ಲ ಮಾಡಿದ್ದಾರೆ. ಅದ್ರ ಅಷ್ಟೊಂದು ಯಶಸ್ವಿಯಾಗಿ ಅದಕ್ಕೆ ಏನು ತುಂಬಾ ಆಹಾರ ಬೇಕು ಆ ಒಂದು ಸನ್ನಿವೇಶಕ್ಕೆ. ನಾನು ಸಹ ನಾವು ಸಹ ಪ್ರಯತ್ನ ಮಾಡಿ ಒಂದೆರಡು ಯಶಸ್ವಿ ಆಗಿದೆ. ಆದ್ರೆ ನಿರಂತರ ಅದಕ್ಕೆ ಪರಾಗ ಪುಷ್ಪರಸ ಸಿಗ್ತಾ ಇದ್ರೆ ತುಂಬಾ ಬೇಕು. ಕುಟುಂಬ ಸಾಕಷ್ಟು ಬೆಳೆದಿದ್ರೆ ಮಾತ್ರ ಈ ಆರ್ಟಿಫಿಷಿಯಲ್ ಕ್ವೀನ್ ರಾರಿಂಗ್ ಅಥವಾ ಕೃತಕ ರಾಣಿಯನ್ನು ನಾವು ಬೆಳೆಸಬಹುದು. ಅದು ಬೇಕಾದಷ್ಟು ರಾಣಿಯನ್ನ ಬೆಳೆಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಆದ್ರೆ ಅದಕ್ಕೆ ತಂತ್ರಜ್ಞಾನನೂ ಬೇಕು, ಜೊತೆಯಲ್ಲಿ ಸಾಕಷ್ಟು ಆಹಾರನು ಬೇಕಾಗುತ್ತೆ. ಒಂದು ಒಂದು ಈಗ ಸಾಮಾನ್ಯ ಈಗ ಕುಟುಂಬದಲ್ಲಿ ಬ್ರೂಡ್ ಮತ್ತು ಸೂಪರ್ ಅಂತ ಹೇಳ್ತೀವಲ್ಲ, ಈ ಬ್ರೂಡ್ ನಲ್ಲಿ ಇರುವಂತಹ ಏರಿಯಲ್ಲಿ ಒಂದಕ್ಕಿಂತ ಜಾಸ್ತಿ ರಾಣಿ ಕಣಗಳಿದ್ದಂತಹ ಸಂದರ್ಭದಲ್ಲಿ ಅವುಗಳ ನಿರ್ವಹಣೆಯನ್ನು ಹೇಗೆ ಮಾಡುವಂತಹದ್ದು? ಇದು ಸಹ ಒಂದು ಒಳ್ಳೆಯ ಪ್ರಶ್ನೆ. ಈಗ ನಾವು ಪರೀಕ್ಷೆ ಮಾಡ್ತೀವಿ ಅಂದ್ರೆ ನಾವು ಈ ಒಂದು ಗೂಡಿನ ಪರಿಸ್ಥಿತಿ ಆ ಹಿಂದಿನ ದಿನ ಕಾಲದಲ್ಲಿ ಅದು ಸಾಕಷ್ಟು ಜೇನುತುಪ್ಪ ಕೊಟ್ಟಿದೆಯಾ, ಆ ರಾಣಿಯ ವಯಸ್ಸನ್ನು ಸಹ ತಿಳ್ಕೊಂಡಿರ್ಬೇಕಾಗ್ತದೆ. ಇದಕ್ಕೆ ಎಷ್ಟು ತಾನೇ ಹೇಳಿದೆ, ರಾಣಿಗೆ 2-3, 3.5 ವರ್ಷ, 4 ವರ್ಷ. ಆದ್ರೆ ವಯಸ್ಸಿನ ಪ್ರಮಾಣದಲ್ಲಿ ಒಂದು, ಮತ್ತೆ ಸಾಕಷ್ಟು ಹೆಲ್ದಿ ಆಗಿದ್ರೆ ಸುಮಾರು 3-4 ವರ್ಷ ಲಕ್ಷಾಂತರ ಮೊಟ್ಟೆಯನ್ನು ಇಡ್ಬೋದು. ಸೊ ಇಲ್ಲಿ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ, ತಾವು ಹೇಳಿದ ಹಾಗೇನೆ ಈಗ ಬಹಳಷ್ಟು ಜನ ಇಂದಿನ ದಿನಗಳಲ್ಲಿ ಏನ್ ಮಾಡ್ತಿದ್ರು, ರಾಣಿ ಎಲ್ಲಾ ಕಣಗಳನ್ನ ಮುರಿದು ಹಾಕೊಡೋದು. ಸೊ ನಾವು ಇದು ರಾಣಿ ಕಣವನ್ನ ಮುರಿಬೇಕು ಅಂತ ಇದ್ರೆ ಫಸ್ಟ್ ನಾವು ಎರಿ ಪರೀಕ್ಷೆ ಮಾಡ್ಬೇಕು. ಅಲ್ಲಿ ಕಡ್ಡಿ ಮೊಟ್ಟೆ ಇದೆ ಅಂತ, ಕಡ್ಡಿ ಅಂದ್ರೆ ರಾಣಿ ಹುಡುಕಿ ಹಿಡಿಯೋ ತುಂಬಾ ಕಷ್ಟ ಆಗ್ಬಹುದು, ತುಂಬಾ ನೊಣ ಇದ್ಬಿಟ್ರೆ. ಕಡ್ಡಿ ಮೊಟ್ಟೆ ಇದ್ರೆ ರಾಣಿ ಇದೆ ಅಂತ ಒಂದು ಕನ್ಫರ್ಮ್ ನಮಗೆ, ತೊಂದರೆ ಇಲ್ಲ. ಆಗ ನಮಗೆ ಅಂದ್ರೆ ಏರಿಯ ಕೆಳಭಾಗದಲ್ಲಿ ಇರುವಂತಹದ್ದು ಇದು ಕಡ್ಡಿ ಮೊಟ್ಟೆ ಅಂದ್ರೆ. ಸರಿ ಸರಿ ಸರಿ, ಗೊತ್ತಾಯ್ತು. ಸೊ ಈಗೇನಾಗಿತ್ತು, ತಾವು ಹೇಳಿದಾಗ ಏರಿಯ ಕಣವಾಗಿ ರಾಣಿ ಕಣ ಇದೆ, ಹಾಕಿದೆ ಕಣಗಳನ್ನ, ಹಾಗೆ ರಾಣಿ ಕಣ ತಯಾರು ಮಾಡಿದೆ, ಮರ್ಯಾಸ್ತಿಗೆ ತಯಾರು ಮಾಡಿದೆ. ಸೊ ನಾವು ರಾಣಿ, ಈ ರಾಣಿ ಆಗ್ಬಹುದು ನಮ್ಮ ಗೂಡಿಗೆ, ಇವತ್ತು ನಮ್ಗೆ ಏನ್ ತಗೊಳ್ಬಹುದು, ಈ ಬಚಾವ್ ಮಾಡ್ಕೊಳ್ಬಹುದು ಅಂತ ಹೇಳಿ ನಾವು ಎಲ್ಲಾ ಕಣಗಳನ್ನ ಕಿತ್ತೆಗಿಬಹುದು. ಒಂದು, ಸೊ ಆ ರಾಣಿ ಸ್ಥಿತಿಗತಿ ಚೆನ್ನಾಗಿಲ್ಲ, ಅದು ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಮೊಟ್ಟೆ ಹಾಕ್ತಾ ಇಲ್ಲ, ಹಿಂದಿನ ದಿನಗಳಲ್ಲಿ ತಿಳ್ಕೊಂಡಾಗ ಸಾಕಷ್ಟು ಒಳ್ಳೆ ರೀತಿ ಅಂತ ಹೇಳಿದ್ರೆ, ಒಂದು ಒಳ್ಳೆ ರಾಣಿ ಅಂದಾಗ ಅದು ಕೆಲಸಗಾರ ನೊಣ ಆಗುವ ಕಣಗಳಲ್ಲಿ ಗಂಡು ಮೊಟ್ಟೆಯನ್ನು ಇಕ್ಕಿದ್ರೆ ಅದು ಅಸಮರ್ಪಕ ರಾಣಿ ಅಂತ ನಾವು ತಿಳ್ಕೊಡ್ಬೇಕಾಗುತ್ತೆ. ಅಂದ್ರೆ ಅಲ್ಲಲ್ಲಿ ಅಲ್ಲಲ್ಲಿ ಗಂಡು ಮೊಟ್ಟೆ ಹಾಕ್ಬಿಡ್ತದೆ. ಅಲ್ಲಿ ಏನು ಅದ್ರ ಗರ್ಭಾಶಯ ಇದ್ರೆ ಸಾಕಷ್ಟು ಗಂಡು ಬೀಜಾಣು ವೀರ್ಯಾಣುಗಳು ಇಲ್ಲ ಅಂತ ನಾವು ತಿಳ್ಕೊಂಡು ನಾವು ಅಂತ ರಾಣಿಯನ್ನು ಈ ಸಮಯದಲ್ಲಿ ಬದಲು ಮಾಡುವ ಪ್ರಯತ್ನ ಮಾಡ್ಬೇಕು. ಆಗ ಅಂತ ಒಂದು ದುರ್ಬಲ ರಾಣಿ ಇದ್ರೆ ನಾವೇನ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ, ಒಂದೆರಡು ರಾಣಿ ಕಣ, ಅದ ಒಳ್ಳೆ ರಾಣಿ ಕಣವನ್ನ ಬಿಟ್ಕೊಂಡ್ಬಿಟ್ಟು ರಾಣಿಯನ್ನ ನಾವು ಈ ಕುಟುಂಬವನ್ನ ಒಂದು ಪಾಲು ಮಾಡುದು ಅಂತ ಹೇಳ್ತೀವಿ. ವಿಭಾಗಿಸುವ ಒಂದು ಕ್ರಮವನ್ನ ನಾವು ಮಾಡ್ಕೊಂಡು ಆ ರಾಣಿಯನ್ನ ಬದಲು ಮಾಡಬಹುದು. ಅಥವಾ ಈಗಿನ ಲೇಟೆಸ್ಟ್ ಆಗಿ ಅದಕ್ಕೆ ರಾಣಿ ಕಣವನ್ನ ರಕ್ಷಣೆ ಮಾಡತಕ್ಕಂತ ಕ್ವೀನ್ ಸೆಲ್ ಪ್ರೊಟೆಕ್ಟರ್ ಅಂತೆಲ್ಲ ಇರುತ್ತೆ, ಅದನ್ನೆಲ್ಲ ಹಿಡಿದು ಅದಕ್ಕೆ ಬಂದ್ ಮಾಡಿಕೊಂಡು ಮತ್ತೆ ಈಗ ಮರಿ ಹಾರಿಸುವ ಹೋಗುವ. ಈಗ ನನ್ನ ಒಂದು ಅಭಿಪ್ರಾಯದಲ್ಲಿ ನಾವೇನ್ ಮಾಡ್ತೇವೆ ಅಂತೇಳಿ, ನಾನು ಏನ್ ಮಾಡ್ತೇನೆ ಅಂದ್ರೆ, ಇಂಥ ಟೈಮಲ್ಲಿ ತಾತ್ಕಾಲಿಕವಾಗಿ ರಾಣಿ ತಡೆಗಟ್ಟನ ಹಾಕೋದು. ಈಗ 2-3 ದಿವಸ ರಾಣಿ ಪಾಲಾಗಿ ಹೋಗುತ್ತೆ ಅಂತ ಅಂದಾಗ ಗೇಟ್ ಇದ್ರೆ ಈ ನೊಣಗಳು ರಾಣಿಯನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಆಗ ಸುಲಭವಾಗಿ ನಾವು ರಾಣಿಯನ್ನ ಅದಕ್ಕೆ ಬೇಲೆ ಮೆಥಡ್ ಇದೆ, ಎಕ್ಸ್ಕ್ಲೂಡರ್ ಸೀಟ್ ಅನ್ನು ಉಪಯೋಗಿಸ್ಕೊಂಡು ರಾಣಿಯನ್ನ ಎರಡು ಗೂಡನ್ನು ಉಪಯೋಗ ಮಾಡಿಕೊಂಡು ಎಡಿಯ ಬದಲಾವಣೆ ಮಾಡಿಕೊಂಡು ಎರಡು ಗೂಡುಗಳ ನೊಣವನ್ನ ಇಟ್ಕೊಂಡು ಆಗ ನಾವು ಏನ್ ಮಾಡ್ಬೇಕು, ತುಂಬಾ ನೊಣ ಇರ್ತದಲ್ವಾ, ಸೊ ಆಗ ಹುಡುಕಲಿಕ್ಕೆ ಸುಲಭ ಆಗುತ್ತೆ. ಯಾವ್ದಾದ್ರು ಒಂದು ಭಾಗದಲ್ಲಿ ರಾಣಿ ಇರ್ತದೆ, ಸೊ ಅಂತ ಸಮಯದಲ್ಲಿ ನಾವು ರಾಣಿಯನ್ನ ಹಿಡಿದು ತೆಗೆದು ಒಂದೋ ನಮ್ ಬೇಕನಿಸ ಸಣ್ಣ ಮರಿ ಕುಟುಂಬ ಮಾಡಿ ಇಟ್ಕೊಳ್ಬಹುದು. ನನ್ನ ಪ್ರಕಾರ ನಾವು ಅದನ್ನ ಸಾಯಿಸ್ಬಿಡುದಿಲ್ಲ, ಕೆಲವು ಸಾಯಿಸಿಬಿಟ್ಬಿಡ್ತಾರೆ, ತಕ್ಷಣ ರಾಣಿ ಸಿಕ್ಕಿತ್ತ ರಾಣಿ ಕಣ ಇದ ಸಾಯಿಸ್ಬಿಡ್ತಾರೆ. ಇದು ಸಹ ಒಂದು ಒಂದಷ್ಟು ಮಾನವೀಯತೆ ಅಲ್ಲ, ಆದ್ರೆ ಜೇನು ಕೃಷಿಕ ಲಾಭದ ದೃಷ್ಟಿಯಲ್ಲಿ ಮಾಡ್ಬೇಕಾಗುತ್ತೆ. ಅದನ್ನ ನಾವು ಒಂದ್ ಸಣ್ಣ ಈಗಿನ 15 kg ಅಂತ ಬರುದು, ಚಿಕ್ಕ 3-4 ಫ್ರೇಮಿನ ಪೆಟ್ಟಿಗಳನ್ನ ಮಾಡ್ಕೊಂಡು ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಬಹುದು. ಆಮೇಲೆ ವೆಂಕಟರಮಣ ಅವರು, ಈಗ ಜೇನು ಕುಟುಂಬದಲ್ಲಿ ಗಂಡು ನೊಣಗಳ ಸಂಖ್ಯೆ ಎಷ್ಟು ಇರಬೇಕು ಸಾಮಾನ್ಯವಾಗಿ, ಮತ್ತೆ ಅದು ಹೆಚ್ಚಾದ್ರೆ ಏನ್ ಸೂಚನೆ ಅಂತ? ಸರಿ, ಈ ಗಂಡು ನೊಣಗಳ ಸಂಖ್ಯೆ ಇಷ್ಟಂತ ಇಲ್ಲ. ಈಗ ನಾನು ಆಗ್ಲೇ ಹೇಳ್ದಲ್ಲ, ರಾಣಿ ಈ ಗಂಡು ನೊಣ ಫಸ್ಟ್ ತಯಾರು ಮಾಡೋದು ಏನು ಪ್ರಪಂಚದಲ್ಲಿ, ಫಸ್ಟ್ ಗಂಡು ನೊಣ ಬೆಳೆಸಿ ಸಾಕಷ್ಟು ಬೆಳೆಸ್ತವೆ, ಅಂದ್ರೆ ಪ್ರತ್ಯೇಕ ಏರಿಯನ್ನ ಹಾಕ್ತವೆ, ಪ್ರತ್ಯೇಕ ಏರಿಯನ್ನ ನಿರ್ಮಾಣ ಮಾಡಿ ಗೊತ್ತಾಗ್ಬಿಡುತ್ತೆ ನಮಗೆ. ಅದು ಒಂದೂರು ದೊಡ್ಡ ಕಣ ಇರ್ತದೆ, ಹುಳವನ್ನ ಆಗುತ್ತೆ. ಅದು ಇಷ್ಟೇ ನಿಯಮ ಇಲ್ಲ, ಅಂದ್ರೆ ಸುಮಾರು ಒಂದು 100 ನೊಣ ಇದ್ರೆ ಸಾಕು. ನಮ್ ಪೆಟ್ಟಿಗೆಯಲ್ಲೇ ಗಂಡು ನೊಣ ಇರ್ಬೇಕು ಅಂತಿಲ್ಲ, ಅಕ್ಕಪಕ್ಕದಲ್ಲಿ ನಿಸರ್ಗದಲ್ಲಿ ಇದ್ರೂ ಆಗ್ತದೆ, ನಿಸರ್ಗದಲ್ಲಿ ಇರುತ್ತೆ. ಆದ್ರೆ ಇದ್ರ ತತ್ವ ಏನು ಅಂತ ಹೇಳಿದ್ರೆ, ಆ ಗೂಡಿನಲ್ಲೇ ಗಂಡು ನೊಣಗಳನ್ನ ಬೆಳೆಸ್ಕೊಳ್ತೇವು. ಆ ಗಂಡು ನೊಣಗಳು ಬೆಳೆದನಲ್ಲ 20-40 days ಆಗುವ ಸಂದರ್ಭಕ್ಕೆ ಸರಿಯಾಗಿ ಇಲ್ಲಿ ರಾಣಿ ಕಣವನ್ನ ಅಭಿವೃದ್ಧಿ ಮಾಡಿಕೊಂಡು ಆ ರಾಣಿ ಕಣದಿಂದ ಹೊರಗೆ ಬರುವ ಹಾಗೆ ಒಂದು ಪ್ರಕ್ರಿಯೆ ನಾವು ಮಾಡಿಕೊಡ್ತೇವೆ. ಅದ್ರ ನಿಯಮ ಇಲ್ಲ, ಇಷ್ಟೇ ಇರಬೇಕು. ಆದ್ರೆ ಹೆಚ್ಚು ಗಂಡು ನೊಣ ಇದ್ರೆ ನಮ್ ಪೆಟ್ಟಿಗೆ ನಮಗೆ ಜೇನಿನ ಇಳುವರಿ ಕಡಿಮೆ ಆಗುತ್ತೆ. ಅಂದ್ರೆ ಒಂದಿಷ್ಟು 10 ಅಂದ್ರೆ ಒಂದು 10 ನೊಣಗಳು ತಿನ್ನುವ ಆಹಾರವನ್ನ ಒಂದು ಗಂಡು ನೊಣ ತಿಂತಿದೆ, ಹೊಟ್ಟೆ ಬಾಕ ಅಂತ ಹೇಳ್ತೀವಿ. ಅಂದ್ರೆ ಅದಕ್ಕೆ ಆಯಸ್ಸು, ಗಂಡು ನೊಣಕ್ಕೆ ಆಯಸ್ಸ ನಿಗದಿ ಇಲ್ಲ, ಅದು ಯಾವ ಬೇಗ ಸಾಯ್ಬಹುದು. ಇನ್ನೊಂದು ಪ್ರಶ್ನೆ ಅಂತಂದ್ರೆ ವೆಂಕಟರಮಣವ್ರ, ಈಗ ಕೆಲವೊಂದು ಕುಟುಂಬದಲ್ಲಿ ಇರುವಂತಹ ಹುಳಗಳು ತುಂಬಾ ಸಕ್ರಿಯವಾಗಿರ್ತವೆ, ಚಟುವಟಿಕೆಯಿಂದ ಇರ್ತವೆ. ಇನ್ನು ಕೆಲವು ಕುಟುಂಬಗಳು ತುಂಬಾ ಲೇಜಿ ಅಥವಾ ಅಷ್ಟೊಂದು ಚಟುವಟಿಕೆಯನ್ನ ತೋರಿಸುವುದಿಲ್ಲ, ಯಾಕೆ ಇದು ಅಂತ? ಸರ್, ಇದೊಂದು ಬಹಳ ಒಂದು ದೊಡ್ಡ ಅಗಾಧವಾದ ಪ್ರಶ್ನೆ. ನಮ್ಮಲ್ಲಿ ಹೇಳ್ತೀವಿ ನಾವು, ಜೇನು ಕುಟುಂಬಗಳಲ್ಲಿ ಸೋಮಾರಿಗಳಲ್ಲ ಅಂತ ಹೇಳ್ತೀವಿ ನಾವು, ಆದ್ರೂ ಅವು ಸೋಮಾರಿಗಳ ಇಲ್ಲ, ಅನುವಂಶಿಕ ಅಂತ ಹೇಳ್ತೀವಿ ನೋಡ. ಅನುವಂಶಿಕ ಈಗ ಜೇನು ಪ್ರಪಂಚ ಜೇನು ಪ್ರಪಂಚನೇ, ಅದೇ ಅನುವಂಶಿಕ ಅಂತ ಇಲ್ಲ, ಅವು ಹೆರಿಡಿಟಿ ಅಂದ್ರೆ ಇಲ್ಲಿ ಬಹಳ ಮುಖ್ಯ ಅಂತ ಹೇಳಿದ್ರೆ ಗಂಡು. ಈ ಗಂಡು ಸೋಮಾರಿ ಅಂತ ಹೇಳ್ತೀವಿ ನಾವು. ಆ ಯಾವ ಕುಟುಂಬದ ಗಂಡಿನೊಂದಿಗೆ ಆ ರಾಣಿ ಜೋಡಿ ಆಗಿರ್ತದೆ, ಆ ಸೋಮಾರಿ ಕುಟುಂಬದ ಗಂಡಿನೊಂದಿಗೆ ಆ ಗಂಡನೊಣ ಜೋಡಿ ಆದ ರಾಣಿ, ಅದು ಹಾಕುವ ಮೊಟ್ಟೆಯಿಂದ ಬರತಕ್ಕಂತ ಹೆಣ್ಣು ನೊಣಗಳೆಲ್ಲ ಒಂಥರ ಸೋಮಾರಿ ಅಂದ್ರೆ ಅಲರ್ಜಿ. ನಮ್ಮಲ್ಲಿ ಮನುಷ್ಯರಲ್ಲಿ ಯಾವುದೇ ಜೀವರಾಶಿಯಲ್ಲಿ ಇರ್ತವೆ ನೋಡಿ, ಮನುಷ್ಯರಲ್ಲಿ ಇರ್ತವೆ, ಇರುವ ಜೇನನ್ನು ಕುಡ್ಕೊಂಡಿರ್ತವೆ, ಕುತ್ಕೊಂಡು ಆರಾಮವಾಗಿ ಉಂಡಾಡಿ ಗುಂಡಗಳಾಗಿರ್ತವೆ. ಅದಕ್ಕೆ ನಾವು ಏನ್ ಮಾಡ್ಬೇಕು ಅಂತಿದೆ, ನಿಜವಾದ ಜೇನು ಕೃಷಿಕ ವೈಜ್ಞಾನಿಕವಾಗಿ ನಾವು ಅಂತ ಕುಟುಂಬವನ್ನ ಸೆಲೆಕ್ಟ್ ಮಾಡಿ ನಾವು ಅಲ್ಲೆಲ್ಲ ಅಭಿವೃದ್ಧಿ ಮಾಡಿಕೊಂಡು ಆ ರಾಣಿ ಬದಲಾವಣೆ ಮಾಡುವ ಒಂದು ಪ್ರಕ್ರಿಯೆ ಇಲ್ಲಿ. ಅಂದ್ರೆ ಹೊಸ ರಾಣಿ, ಆ ರಾಣಿ ಮಾಡುವ ಒಳ್ಳೆ ಕುಟುಂಬದಿಂದ ಒಳ್ಳೆ ಕೆಲಸ ಮಾಡುವ. ಈ ನಾವು ಹೇಳ್ತೀವಿ ನಿಸರ್ಗದಲ್ಲಿ ನಾವೇನ್ ಹೇಳ್ತೀವಿ, ಅದಕ್ಕೆ ಒಂದು ಚುಚ್ಚುವ ಗುಣ ಕಡಿಮೆ ಇರಬೇಕು, ಮತ್ತೆ ಆ ನೊಣಗಳಿಗೆ ಹೆಚ್ಚು ಕೆಲಸ ಮಾಡುವ ಮನೋಭಾವನೆ. ಅಂದ್ರೆ ಹೆಚ್ಚು ಅಂದ್ರೆ ಒಂದು ನೊಣ ಸುಮಾರು ದಿನಕ್ಕೆ ಒಂದು 25 miles ಅಷ್ಟು ಜಾಸ್ತಿ ಚಲನೆ ಮಾಡುವ ಶಕ್ತಿ ಇರ್ತದೆ ಇದಕ್ಕೆ. ಅಂದ್ರೆ ಹಿಂದೆ ಮುಂದೆ ಹೋಗ್ತೇವೆ. ಸೊ ಇದನ್ನೆಲ್ಲ ನಾವು ಹೇಗೆ ಗೇಜ್ ಮಾಡುವ ಹಿಂದಿನ ದಿನಗಳಲ್ಲಿ ನಾವು ಅದನ್ನ ನಿಜವಾಗ್ಲು ನಾವು ಹೇಳ್ಬೇಕಾದ್ರೆ ಒಂದು ದಿನಚರಿನೇ ಬರ್ಬೇಕು. ನಮ್ದು 10 ಗೂಡಿದ್ದಾಗ ABC ಅದ್ರ ಗುಣ ನಡತಿ ಏನು, ಕಲಸ ಹೇಗೆ ಕೆಲಸ ಮಾಡಿದೆ, ಅಲ್ಲಿ ಎಷ್ಟು ಜಂತುಪ್ಪ ಕೊಟ್ಟಿದೆ. ಅಲ್ಲಿ ಒಳ್ಳೆ ಕುಟುಂಬವನ್ನು ಆಯ್ಕೆ ಮಾಡುವ ಮೂಲಕ ಅದರಿಂದ ರಾಣಿಯನ್ನ ನಾವು ಬೆಳೆಸ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಇನ್ನೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ರಾಣಿ ಯಾವ ಕುಟುಂಬದಲ್ಲಿ ಅಂದ್ರೆ ಹೈಮನೋಪ್ತರ ಗ್ರೀಪು ಯಾವ ಕುಟುಂಬದಲ್ಲಿ ರಾಣಿ ಜೋಡಿ ಆಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಅದು ಸೋಮಾರಿ ಕುಟುಂಬದ ಗಂಡು ನೊಣ ಜೋಡಿ ಆಗ್ಬೋದು, ಅಲ್ಲಿ ಬಲಯುತವಾದ ಗಂಡು ನೊಣಗೆ ಸ್ಥಾನ ಅಂತ ಹೇಳ್ತೀವಿ, ಸರ್ವಲ ಫಿಟ್ಟೆಸ್ಟ್ ಅಂತ. ಸೊ ಇದಕ್ಕೆ ನಾವು ಏನ್ ಹೇಳ್ತೀವಿ, ವೈಜ್ಞಾನಿಕವಾಗಿ ಏನೇ ತಿಳ್ಕೊಂಡಿದ್ದಾರೆ ಅಂತ ವಿಜ್ಞಾನಿಗಳು ಅಥವಾ ಪಶ್ಚಿಮ ದೇಶಗಳು, ನಿರ್ವಾತ ಪ್ರದೇಶದಲ್ಲಿ ನಾವು ಬೆಳೆಸಿದ ಗಂಡು ನೊಣದೊಂದಿಗೆ ನಾವು ಬೆಳೆಸಿದ ರಾಣಿಯನ್ನ ಜೋಡಿ ಮಾಡಿಸಿದಾಗ ಒಂದು ಒಳ್ಳೆಯ ರಾಣಿ ಕುಟುಂಬನ ಪಡೆಯುವುದು ಅಂತ ಒಂದು ಭಾವನೆ. ಆದ್ರೆ ಎಷ್ಟು ಸಾಧ್ಯವಂತ ಅದನ್ನ ಹೇಳಲಿಕ್ಕೆ ಆಗೋದಿಲ್ಲ. ಹೌದು. ಈಗ ಕೊನೆಯ ಪ್ರಶ್ನೆ ಅಂತಂದ್ರೆ, ಈಗ ಒಂದು ಜೇನು ಕುಟುಂಬದಲ್ಲಿ ರಾಣಿ ನೊಣ ಇಲ್ಲ ಅಂತ ಆದ್ರೆ ಆ ಕುಟುಂಬ ಸಂಪೂರ್ಣ ನಾಶವಾಗ್ತದೋ ಅಥವಾ ಒಂದಷ್ಟು ಸಮಯ ಕೆಲಸ ಮಾಡ್ಕೊಂಡು ಇರ್ತವ? ಸರ್, ಇದು ತುಂಬಾ ಈಗ ನಾವು ಜೇನು ಕೃಷಿಕನಾಗಿ ಆ ಮಟ್ಟಕ್ಕೆ ನಾವು ಹೋಗ್ಬಾರ್ದು. ಅಂದ್ರೆ ಇಲ್ಲಿ ನಾವು ನಾನು ಹೇಳಿದ್ರೆ ಆಗ ಹಿಂದಾಗ ಜೇನು ಗೂಡುಗಳ ಪರೀಕ್ಷೆ ಮಾಡುವ ಒಂದು ಕ್ರಮ ಇದೆ ನಾವು 15 days ಮಳೆಗಾಲದಲ್ಲಿ ಒಂಥರ, ಈಗ ನಾವು ಆಗಿಂದಾಗ 10-15 ಪರೀಕ್ಷೆ ಮಾಡ್ಲೇಬೇಕು. ಅಂದ್ರೆ ರಾಣಿಯನ್ನ ಇದೆಯಾ ಇಲ್ಲೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋದು. ಸೊ ರಾಣಿ ಇಲ್ಲ ಅಂತ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವು ಪ್ರಯತ್ನ ಮಾಡ್ತವೆ. ಈಗ ಸತ್ತೋಗಿದೆ ಏನು ನೇಚರಲ್ಲಿ ಈಗ ಆಗೋದಿಲ್ಲ, ಸಾಧಾರಣ ಆಗ್ಬೋದು, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇನ್ನ ಅನೇಕ ಕಾರಣ ಸತ್ತು ಹೋಗ್ಬೋದು. ಅದೇ ನಿಸರ್ಗದಲ್ಲಿ ನಾವೀಗ ಬೇರೆ ಬೇರೆ ಪ್ರಾಣಿಗಳನ್ನ ಸಾಕ್ತೀವಿ ನೋಡಿ, ಹಾಗೆ ಇದು ಸಹ ನಾವೀಗ ಸಾಕಲಿಕ್ಕೆ ಕೊಟ್ಟಿದ್ದೀವಿ ಜೇನು ವೈಜ್ಞಾನಿಕವಾಗಿ ಶಾಸ್ತ್ರೀಯವಾಗಿ ಜೇನು ಸಾಕುವಾಗ. ಸೊ ಇದರ ಎಲ್ಲ ಒಂದು ಆಗು ಹೋಗುಗಳು ಅಂದ್ರೆ ಆ ನಡಾವಳಿಗೆಗಳನ್ನ ನಾವು ತಿಳ್ಕೊಂಡು ಜೇನು ಕೃಷಿಯನ್ನ ಮಾಡಿದಾಗ ಬಹುಶಃ ಒಂದು 80-90 ಭಾಗದಷ್ಟು ನಾವು ಅದನ್ನ ನಿರಂತರವಾಗಿ ಅಂದ್ರೆ ನನ್ನ ಅನಿಸಿಕೆ ಏನಂದ್ರೆ ಒಂದು ಜೇನು ಕುಟುಂಬವನ್ನ ಆದ್ರೂ ನಿರಂತರವಾಗಿ ಒಂದು 6 ನಾವು ಇಟ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು. ಅಂದ್ರೆ ರಾಣಿ ಸತ್ತು ಹೋಗ್ಬೋದು, ಸಾಯದ ಸತ್ತು ಹೋದಾಗ ಏನ್ ಮಾಡ್ಬೇಕು, ಆಹಾರ ಯಾವ ರೀತಿ ಕೊಡ್ಬೇಕು, ಇದೆಲ್ಲ ನಾವು ತಿಳ್ಕೊಂಡು ಕೃಷಿಯನ್ನ ಮಾಡಿ ನನಗೆ ಅನುಭವ ಇದೆ. ಅಂದ್ರೆ ಈಗ ಕಾಯಿಲೆ ಬಂದು ಈಗ ನನಗೆ ಬಹುಶಃ ನಾನು ಹೇಳಲಿಕ್ಕೆ ಬೇಜಾರಂತೂ ಇಲ್ಲ, ಅದು ಈಗ ಜೇನು ಕೃಷಿಯನ್ನ ಮಾಡ್ತೀವಿ. ಅದು ಇವತ್ತಿನ ಒಂದು ವಾತಾವರಣ ಯಾಕೋ ಜೇನು ಕೃಷಿಗೂ ಒಂದು ಒಳ್ಳೆಯ ಪೂರಕವಾದ ವಾತಾವರಣ ಇಲ್ಲ, ಯಾಕೆಂದ್ರೆ ಗ್ಲೋಬಲ್ ವ್ಯಾರಿಯೇಷನ್ ತುಂಬಾ ಆಗ್ತಾ ಇದೆ. ಯಾಕೆಂದ್ರೆ ಮೊಬೈಲ್ ಅದು ಇದು ನಿಮಗೆ ಸಹ ಗೊತ್ತಿರುವುದು, ನಾವು ಸಹ ತುಂಬಾ ಜೇನಿನ ಬಗ್ಗೆ ತಿಳ್ಕೊಂಡಿದ್ದೀರ ನಾನು ನಂಬ್ಕೊಂಡಿದ್ದೇನೆ. ಈ ವ್ಯಾರಿಯೇಷನ್ ಇಂದ ನಾವು ಹೇಳಿದ ನಿರೀಕ್ಷಿತ ಪ್ರಮಾಣದಲ್ಲಿ ನಾನು ಬಹುಶಃ 38-50 ವರ್ಷಗಳಿಂದ ಜೇನು ಕೃಷಿಯನ್ನು ಮಾಡ್ತಾ ಇದ್ದೇನೆ, ಈಗ ಬಿಡ್ಲಿಲ್ಲ ನಾನು ಮಾಡ್ತಾ ಇದ್ದೇನೆ ಮನೆಯಲ್ಲಿ. ಸೊ ಒಂದೊಂದು ಕಾರಣಗಳಲ್ಲಿ ನಮ್ಮ ಏನು ಏನು ನಮ್ಮ ಸಿದ್ಧಾಂತಗಳು ತಪ್ಪಿ ಹೋಗುತ್ತೆ ಅಂದ್ರೆ ನಮಗೆ ಬೇಜಾರಾಗುತ್ತೆ. ಕಾರಣ ಏನಂತ ಹೇಳಿದ್ರೆ ಗ್ಲೋಬಲ್ ವ್ಯಾರಿಯೇಷನ್ ಅಂತ ಹೇಳ್ತೀನಿ ನಾನು, ಅತಿಯಾದ ವಾತಾವರಣದಲ್ಲಿ ಸಾಕಷ್ಟು ಏರುಪೇರು ಆಗ್ತಾ ಇದೆ. ಇದು ಯಾವಾಗ ಜೇನುನೊಣಗಳ ತಾವು ತಿಳಿದಿದ್ರಿ, ಬಹುಶಃ ಜೇನು ಸೋಂಕುಗಳು ಬಹಳ ಮುಖ್ಯ ಇವತ್ತು ಪ್ರಕೃತಿಗೆ. ನಮ್ಮಲ್ಲಿ ಏನು ಇಕಾಲಜಿಕಲ್ ಬ್ಯಾಲೆನ್ಸ್ ಅನ್ನ ಜೇನುಗಳು ಪ್ರಕೃತಿ ತುಂಬಾ ಚೆನ್ನಾಗಿ ಮಾಡಿಕೊಡ್ತದೆ, ಅಂದ್ರೆ ಪಾಲಿನೇಷನ್ ಇತ್ಯಾದಿ ಇತ್ಯಾದಿ ಮತ್ತೆ ನಿಸರ್ಗದ ಆಗುವುಗಳನ್ನ ನಾವು ಗಮನಿಸಿದಾಗ ನಮ್ಮ ಜೇನುನೊಣಗಳನ್ನ ತುಂಬಾ ಸ್ಟಡಿ ಮಾಡಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಕಾಯಿಲೆಗಳನ್ನ ಸಹ ನಾವು ದೂರ ಮಾಡ್ಕೊಳ್ಬಹುದು, BP ಇಂಥದ್ದನ್ನೆಲ್ಲ ದೂರ ಮಾಡ್ಕೊಳ್ಬಹುದು, ಜೇನು ತಿಂದು ಅದರಿಂದ ಹೆಚ್ಚು ಶಕ್ತಿಯನ್ನ ನಾವು ಪಡ್ಕೊಳ್ಬಹುದು. ಸೊ ಒಟ್ಟಿನಲ್ಲಿ ನಾವು ಏನ್ ಹೇಳ್ತೇನೆ ಅಂದ್ರೆ ಜನಗಳಲ್ಲಿ ಕೋರಿಕೆ ಏನಂದ್ರೆ ಜೇನುಗಳ ಜೇನು ಹಿಂದೆ ಜೇನು ಸಾಕಿತ್ತು ಬಹಳ, ನಾನು ಸಹ ಒಂದು ಪೆಟ್ಟಿಗೆಯಲ್ಲಿ 30-40 ಜೇನು ತುಪ್ಪ ತೆಗಿದ್ದೇನೆ. ಈಗ ನಾನು 2 ತೆಗೆಯದೆ ಯಾಕೆ ಹೇಳಿದ್ದು, ನಮ್ಮಲ್ಲಿ ಭಾಗಮಂಡಲ ಅಂತ ಏರಿಯಾಗಳಲ್ಲಿ ಕೆಲವು ಏರಿಯಾಗಳಲ್ಲಿ ಒಂದು ಪೆಟ್ಟಿಗೆಯಲ್ಲಿ 15-20-30 ಕೆಜಿ ಜೇನು ತುಪ್ಪವನ್ನು ತೆಗಿತಾ ಇದ್ರು. ಇವತ್ತು ಎಷ್ಟು ಅಂದ್ರೆ 2 ಸ್ಟೇಟ್ ಎವರೇಜ್ 7 ಅಂತಿದೆ. ಬಹುಶಃ ಅದು ಎಲ್ಲೆಲ್ಲ ಬರ್ತು ನಮ್ಗೆ ಹೇಳಲಿಕ್ಕೆ ಆಗಲಿಲ್ಲ. ನಾನು ಅದು ಆಗಿಂದ ತಮ್ಮಂತವರಿಂದ ನಾನು ಮಾಹಿತಿನ ತಗೊಳ್ತಾ ಇದ್ದೆ, ಯಾಕಂದ್ರೆ ನಾನು ಹುಟ್ಟಿದ್ದೆ ಜೇನು, ಜೇನಿಗಾಗಿ ಕೆಲಸ ಮಾಡ್ತಾ ಇದ್ದೀನಿ. ನೀವು ನನಗೆ ಒಂದು ಅವಕಾಶ ಕೊಟ್ಟು ತುಂಬಾ ಸಂತೋಷ, ಯಾಕಂತ ಹೇಳಿದ್ರೆ ನಮ್ಮ ಮಡಿಕೇರಿ ಆಕಾಶವಾಣಿಯಲ್ಲಿ ಸಹ ಆಗಿಂದ ಪ್ರಚಾರವನ್ನ ಕೊಡ್ತಾ ಇದ್ದ ಮೊದಲು ಮಧ್ಯ ಮಧ್ಯ ಕೊಡ್ತಿದ್ವಿ. ಸೊ ಹಾಗೇನೆ ಈ ಇವತ್ತು ಏನಾಗಿದೆ ಅಂದ್ರೆ ಸಾಕಷ್ಟು ಸರ್ಕಾರ ಕೊಡ್ತಾ ಇದೆ, ಅವತ್ತು ಸರ್ಕಾರ ಅನುದಾನ ಬಹಳ ಕಡಿಮೆ ಇತ್ತು, ಇವತ್ತು ಕೋಟ್ಯಂತರ ರೂಪಾಯಿ ಬರ್ತಾ ಇದೆ. ಆದ್ರೆ ಇದು ಇವತ್ತು ಏನಾಗಿದೆ, ನನ್ನ ಭಿನ್ನ ಮನವಿ ಅಂತ ಹೇಳಿದ್ದೇನೆ, ಇವತ್ತು ಏನಾಗಿದೆ ಇಲಾಖೆಗಳಲ್ಲಿ ವೈಜ್ಞಾನಿಕ ಅಂದ್ರೆ ಒಂದು ತಿಳಿದಂತ ಯಾರು ಇಲ್ಲ ಅಂತ ನನಗೆ ಭಾವನೆ. ನಾನು ತಿಳಿದವನು ಅಂತ ಹೇಳ್ತಾ ಇಲ್ಲ, ಆದ್ರೆ ಇದಕ್ಕೊಂದು ಒಳ್ಳೆಯ ಜೇನು ಕೃಷಿಗಾಗಿ ಹೆಚ್ಚು ಡೆಡಿಕೇಶನ್ ಇರತಕ್ಕಂತ ಒಂದು ವ್ಯಕ್ತಿಗಳು ಬರಬೇಕು. ಒಳ್ಳೆಯದು BM ವೆಂಕಟರಮಣ ಅವರೇ, ಕಳೆದ 5 ಜೇನು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೀರಿ, ಜೊತೆಗೆ ಜೇನು ಕೃಷಿಯ ಅಭಿವೃದ್ಧಿಯ ಅಧಿಕಾರಿಯಾಗಿಯೂ ಕೂಡ ನೀವು ಸೇವೆಯನ್ನ ಸಲ್ಲಿಸಿದಂಥವರು, ಜೇನ ಜೊತೆಗೆ ನಿರಂತರವಾದಂತಹ ಒಂದು ಒಡನಾಟವನ್ನು ಇಟ್ಕೊಂಡಂತಹವರು, ನಿಮ್ಮ ಎಲ್ಲ ಅನುಭವನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ರಿ. ವಿಶೇಷವಾಗಿ ಜೇನು ಕುಟುಂಬದಲ್ಲಿ ರಾಣಿ ನೊಣದ ಒಂದು ಮಹತ್ವ ಏನು ಎನ್ನುವುದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಒದಗಿಸಿದ್ರಿ. ತುಂಬಾ ಸಂತೋಷ ನಮ್ಮ ಜೊತೆಗೆ ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ದಯವಿಟ್ಟು ಜೇನು ಕೃಷಿಯನ್ನ ಉಳಿಸಿ ಬೆಳೆಸಿ ಬೆಳೆಸಲೇಬೇಕು ಇವತ್ತು ನಾವೆಲ್ಲ ಸೇರಿ ಅದನ್ನ ಬೆಳೆಸ್ಬೇಕು. ಜೇನ ಪ್ರಶ್ನೆ ನೆಕ್ಸ್ಟ್ ಒಂದು ಇಕೊಲಾಜಿಕಲ್ ಒಂದು ಬ್ಯಾಲೆನ್ಸ್ ಅನ್ನ ಸರಿ ಮಾಡ್ಲಿಕ್ಕೆ ಜೇನುಗಳ ಪಾತ್ರ ತುಂಬಾ ದೊಡ್ಡದು. ಹಾಗೆ ನಮ್ಮ ಆಕಾಶವಾಣಿ ಬಹಳ ಉತ್ತಮವಾದ ಒಂದು ಸಮಸ್ಯೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಮುಂದಿನ ದಿನಗಳಲ್ಲಿ ಸಹ ಹೆಚ್ಚು ಆದ್ಯತೆಯನ್ನು ಕೊಡ್ತೀರಿ ಅಂತ ಹೇಳ್ತಾ ಇವತ್ತು ನನಗೆ ಅವಕಾಶವನ್ನ ಕಲ್ಪಿಸಿದ ತಮಗೂ ತಮ್ಮ ನಿಲಯದ ಎಲ್ಲ ಬಾಂಧವರಿಗೂ ಎಲ್ಲ ಕೇಳುವರಿಗೂ ವಂದನೆಗಳನ್ನ ಹೇಳ್ತಾ ಇದ್ದೇನೆ. ಇದುವರೆಗೆ ಜೇನು ಕುಟುಂಬದಲ್ಲಿ ರಾಣಿ ಜೇನುನೊಣದ ಪಾತ್ರ ಈ ಕುರಿತು ಕೊಡಗು ಜಿಲ್ಲೆಯ ನಿವೃತ್ತ ಜೇನು ಕೃಷಿ ಅಭಿವೃದ್ಧಿ ಅಧಿಕಾರಿ BM ವೆಂಕಟರಮಣ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಕೇಳುಗರೆ, ಇದೀಗ ಕೇಳಿ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಉದಾಹರಣೆಗಳು. ಹಳೆ ಅಡಿಕೆ ಕ್ವಿಂಟಲ್ಗೆ 47,000-52,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಲ್ಗೆ 38,000-45,000 ರೂಪಾಯಿಗಳು, ಕೋಕಾ ಕ್ವಿಂಟಲ್ಗೆ 25,000-35,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲ್ಗೆ 7,500-11,000 ರೂಪಾಯಿಗಳು, ತೆಂಗಿನಕಾಯಿ 1 ವರ್ಗ ಸಾವಿರಕ್ಕೆ 18,000 to 20,000 rupees. ಎರಡನೇ ವರ್ಗ ಸಾವಿರಕ್ಕೆ 10,000 to 16,000 rupees. ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಲ್ಗೆ 2,000 to 2,750 rupees. ಕಟ ಸಾಂಬಾರ್ ಕ್ವಿಂಟಲಿಗೆ 2,100 to 2,850 rupees. ಐಆರ್ 8 ಕ್ವಿಂಟಲಿಗೆ 2,550 to 2,850 rupees. ಭತ್ತ ಆಮದು ಕ್ವಿಂಟಲಿಗೆ 1,700 to 1,800 rupees. ಬೆಲ್ಲ ಆಮದು ಹಳದಿ ಕ್ವಿಂಟಲಿಗೆ 3,900 to 4,000 rupees. ಕೆಂಪು ಕ್ವಿಂಟಲಿಗೆ 3,700 to 3,800 rupees. ಕಪ್ಪು ಕ್ವಿಂಟಲಿಗೆ 3,900 to 4,000 rupees. ಮೆಣಸು ಆಮದು ಕ್ವಿಂಟಲಿಗೆ 14,500 to 19,000 rupees. ಕಾಳುಮೆಣಸು ಕ್ವಿಂಟಲಿಗೆ 46,000 to 50,000 rupees. ಗೇರುಬೀಜ ಕಚ್ಚಾ ಕ್ವಿಂಟಲಿಗೆ 8,300 to 10,500 rupees. ಬಾಳೆಕಾಯಿ ಮೈಸೂರು ಕ್ವಿಂಟಲಿಗೆ 2,000 to 2,400 rupees. ಕದಳಿ ಸ್ಥಳೀಯ ಕ್ವಿಂಟಲಿಗೆ 2,000 to 2,400 rupees. ಗಾಳಿ ಕ್ವಿಂಟಲಿಗೆ 1,600 to 2,000 rupees. ನೇಂದ್ರ ಕ್ವಿಂಟಲಿಗೆ 3,000 to 3,600 rupees. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ ಔರ್ 60 ವರ್ಷ ಕಿ ಆಯು ಸೇ 3,000 rupees ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ 55 rupees ಸೇ 200 rupees की मासिक किश्त देकर प्रवेश कर सकते हैं 18 से 40 वर्ष तक के किसान इस अंशदायक योजना में सरकार देगी बराबर का योगदान सभी किसान भाई बहन इस योजना के लाभ के लिए जनसेवा केंद्र में जाएं और अपना निशुल्क नामांकन कराएं प्रधानमंत्री किसान मान धन योजना अन्नदाता के परिश्रम को संबल पेंशन से सुरक्षित उनका कर कृषि एवं किसान कल्याण मंत्रालय भारत सरकार द्वारा जनहित में जारी ಕೇಳುಗರೆ ಇದೀಗ ಕೇಳಿ ವಿದ್ಯಾಭೂಷಣ ಅವರು ಹಾಡಿರುವ ಪುರಂದರದಾಸರ ದೇವರ ನಾಮ ನೀರೋಳು ಮುಳುಗಿದೆಯಂತೆ ಮೊದಲಿಗೆ ಉಗಾಭೋಗ ಬಳಿಕ ಕೃತಿ ಸಿರಿವಿರಿಂಜಾದಿಗಳು ಅರಿಯದಂತ ಮಹಿಮೆ ಅರಿತು ಪಾಡಲು ಜಗದಿ ಅರುಹರಾರಯ್ಯ ಸಿರಿವಿರಿಂಜಾದಿಗಳು ಅರಿಯದಂದಗ ಮಹಿಮೆ ಅರಿದು ಪಾಡಲು ಜಗದಿ ಅರುಹರಾರಯ್ಯ ಅರವಿಂದ ದಳನಯನ ಅರವಿಂದ ದಳನಯನ ಶರಣೆಂಬವರ ಕಾವ ಅರವಿಂದ ದಳನಯನ ಶರಣೆಂಬವರ ಕಾವ ಕರುಣಾ ಸಾಗರ ನಮ್ಮ ಪುರಂದ ದರ ವಿಠಲ ಕರುಣಾಸಾಗರ ನಮ್ಮ ಪುರಂದರ ವಿಠಲ ನೀರೊಳ್ಳು ಮುಳುಗಿದೆಯಂದೇ ದೊಡ್ಡ ಬಾಲ ಗಿರಿಯ ಪೊತ್ತೆಯಂತೆ ನೀರೊಳ್ಳು ಮುಳುಗಿದೆಯಂ ದೊಡ್ಡ ಭಾರ ಗಿರಿಯ ಪೊತ್ತೆಯಂತೆ, ಗೆಡ್ಡೆ ಬೇರು ಗೆಣಸು ಮೆದ್ದೆಯಂತೆ, ಗೆಡ್ಡೆ ಬೇರು ಗೆಣಸು ಮೆದ್ದೆಯಂತೆ. ಆಹ ಮೂರೆರಡರಿಯದ